ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಸಂದರ್ಶನ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರಿನ ಪ್ರಗತಿಪರ ಕೃಷಿಕರಾದ ಜಿ ಸಿದ್ದೇಶ್ ಅವರೊಂದಿಗೆ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರಿನ ಪ್ರಗತಿಪರ ಕೃಷಿಕರಾದ ಜಿ ಸಿದ್ದೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿ ಅಳವಡಿಸಿಕೊಂಡಿದ್ದಾರೆ. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಸಿದ್ದೇಶ್ ಅವರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸಿದ್ದೇಶ್ ಅವರು, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯಿತು? ಸರ್, ನಾನು ಕೃಷಿ ಬದುಕಿಗೆ ಬಂದಿದ್ದು ಅಂತಂದರೆ, ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಕೃಷಿ ಬದುಕನ್ನು. 2008 ನಾನು ಕೃಷಿಯಲ್ಲಿ ತೊಡಿಕೊಂಡಿದ್ದೇನೆ. ಮೂಲತಃ ನಮ್ಮ ಕುಟುಂಬನೂ ಸಹ ಕೃಷಿ ಬದುಕಿಂದನೇ ಬಂದಿರತಕ್ಕಂಥ ಕುಟುಂಬ ಆಗಿರೋದ್ರಿಂದ ಕೃಷಿಯನ್ನೇ ಅವಲಂಬಿಸಿದ್ದೀನಿ. ವಿದ್ಯಾಭ್ಯಾಸ ಎಲ್ಲವರೇ ಮಾಡಿದೆ? ವಿದ್ಯಾಭ್ಯಾಸ ನಂದು ಸೆಕೆಂಡ್ ಪಿ ಯು ಆಗಿದೆ. ಹಾಗಿದ್ರೆ ಸಿದ್ದೇಶ್ ಅವರು, ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಖಂಡಿತ ಸರ್. ಅದು ಕೃಷಿಯನ್ನು ಯಾವ ಥರ ಮಾಡಬೇಕು ಅಥವಾ ಅದು ಯಾವ ಥರ ಅಳವಡಿಸ್ಕೊಳ್ಬೇಕು ಅಂತ ಮನದಟ್ಟು ಮಾಡಿಕೊಂಡು ಅದನ್ನು ನಾವು ಅದರಿಂದ ಏನಾದರೂ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋ ಆಸಕ್ತಿಯಿಂದ ಮಾಡಿದರೆ ಖಂಡಿತ ಕೃಷಿ ಬದುಕಲ್ಲಿ ಲಾಭ ನೋಡ್ಬೋದು. ನೋಡೇ ನೋಡ್ತಾರೆ, ಸುಮ್ಮನೆ ಯಾರೋ ಮಾಡ್ತಾರೆ, ಯಾರೋ ಬೆಳೆದ್ರು ಅಂತೇಳಿ ಕಾಟಾಚಾರಕ್ಕೆ ದುಡ್ಡಿದೆ ಅಂತ ಬಂಡವಾಳ ಹಾಕಿ ಅಥವಾ ಮಾಡ್ತೀನಿ ಅಂತ ಕೈ ಸುಟ್ಕೊಳೋದು ಭಾಳಷ್ಟು ರೈತಿದ್ದಾರೆ. ಆಸೆ ಪಟ್ಟು ಹೋಗೋದಕ್ಕಿನ್ನ ಅದರಲ್ಲಿ ನನ್ನ ವೃತ್ತಿ ಅಂತ ಹೋದಾಗ ಅದರಲ್ಲಿ ಲಾಭ ಕಂಡ್ಕೊಳೋದು 100% ಲಾಭಾಂಶ ಇದೆ ಸರ್. ಹಾಗಿದ್ರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ನನ್ನ ಜಮೀನು ಈಗ ಮಾಡ್ತಿರೋದು 16 ಜಮೀನು ಇದೆ ಸರ್. 16 ಪೂರ್ತಿನೂ ಬೆಳೆ ಇಟ್ಟಿದ್ದೀನಿ. ಇದು ಕುಷ್ಕಿ ಜಮೀನು ನೀರಾವರಿನ ಸರ್? ಇದು ನಾವು ನೀರಾವರಿ ಮಾಡೋದಕ್ಕಿಂತ ಮುಂಚೆ ಶೇಂಗಾ ಬೆಳೆದಿದ್ವಿ, ನವಣೆ ಬೆಳೆದಿದ್ವಿ. ಪೂರ್ತಿ 16 ಪೂರ್ತಿ ಕುಷ್ಕಿ ಜಮೀನು ಆಗಿತ್ತು. ಅದರಲ್ಲಿ ಕೆಲವೊಂದ್ಸತಿ ಮಳೆ ವೈಪರೀತ್ಯದಿಂದ ಬೆಳೆ ನಷ್ಟನೂ ಆಗ್ತಾ ಇತ್ತು. ನವಣೆ ಕೊರಲೆ ಕಾಮನ ಬರ್ತಾ ಇತ್ತು. ಇದು ಶೇಂಗಾ ಮಳೆ ವೈಪರೀತ್ಯ ಕಡಿಮೆ ಆದಾಗ ಅಥವಾ ಮಳೆ ಜಾಸ್ತಿ ಆದಾಗ ಸಮಸ್ಯೆ ಆಗಿ ಕೈ ಸುಟ್ಕೊತಾ ಇದ್ವಿ. ಈ ಆಮೇಲೆ ಬರೋಂಥ ಲಾಭ ಖರ್ಚು ವೆಚ್ಚ ಲೆಕ್ಕ ಹಾಕಿದಾಗ ಏನಾಗ್ತಿತ್ತು, ಕೆಲವೊಂದ್ಸತಿ ಆದಾಯಕ್ಕಿನ್ನ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಏನೋ ಎತ್ತು ದನಗಳಿಗೆ ಮೇವಾಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಬಿತ್ತುತ್ತಾ ಇದ್ವಿ. ಅದನ್ನು ಯೋಚನೆ ಮಾಡ್ತಾ ಹೋದಾಗ ಏನಾದರೂ ಒಂದು ಈ ಭೂಮಿಯಲ್ಲಿ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಹಾಗಾಗಿ ಕೊಳವೆ ಬಾವಿಗಳನ್ನ ತೋಡಿಸಿ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯಿಂದ ಸಹಾಯಗಳನ್ನ ಪಡೆದು ಅವರೆಲ್ಲ ಸಹಕಾರಗಳನ್ನು ತಗೊಂಡು ಇವತ್ತು ಒಂದು ಪ್ರಗತಿಪರ ರೈತ ಅಂತ ತಮ್ಮ ಮುಂದೆ ಬಂದು ಕೂತ್ಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾಳೆ ಭೂಮಿ ತಾಯಿ ಅಂದ್ಕೋತೀನಿ. ಈಗ ಕುಷ್ಕಿ ಜಮೀನು ಮಾಡ್ತಿದ್ದ ನಂತರವೂ ನೀರಾವರಿ ಮಾಡಬೇಕಂತ ಆಸಕ್ತಿ ಬಂತು ಅಂತಂದ್ರೆ, ಈಗ 16 ನೀರಾವರಿನೇ ಮಾಡಿದಿರಾ? ಹೌದು ಸರ್, 16 ನೀರಾವರಿ ಮಾಡಿದ್ರೆ. ಈಗ 16 ಏನೇನು ಬೆಳೆಗಳು ಬೆಳೀತೀರಾ? ಸೀಗ ಈಗ 7 ಅಡಿಕೆ ಇದೆ, 1-1.5 ಅರಣ್ಯ ಕೃಷಿ ಇದೆ, ಅದಂತರ 8 ದಾಳಿಂಬೆ ಇದೆ. ಆಮೇಲೆ ಅಡಿಕೆಯಲ್ಲಿ ಬಾಳೆ ಮತ್ತು ಹೊಸದಾಗಿ ಪುನರ್ಪುಳಿ ಅಂತ ಮಲೆನಾಡು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವಿಶೇಷವಾದ ಔಷಧಿ ಗುಣ ಇರತಕ್ಕಂಥ ಒಂದು ಸಸ್ಯ ಅದು. ಅದನ್ನು ಸಿರಸಿಯಿಂದ ನಮ್ಮ ಸ್ನೇಹಿತರಾದಂಥ ರಾಮಕಿಣಿ ಸರ್ ನೀನು ಬೆಳೆಸಿ ಇಲ್ಲಿ ಬೆಳಿಬೋದು ಬಯಲುಸೀಮೆಯಲ್ಲು ಅಂತ ತಂದುಕೊಟ್ರು. ಅವ್ರು ತಂದುಕೊಟ್ಟರೆ ಅದನ್ನು ಇವತ್ತು ಬೆಳೆಸ್ತಾ ಇದ್ದೀನಿ. ಅದು ಬೆಳೆಯ ಬೆಳವಣಿಗೆ ನೋಡಿದರೆ 100% ಬಯಲುಸೀಮೆಯಲ್ಲು ಬೆಳಿಬೋದು ಅಂತ ಅನ್ನಿಸ್ತಿದೆ. ಹಾಗಾಗಿ ಅದನ್ನು ಬೆಳೀತಾ ಇದ್ದೀನಿ. ಎಲ್ಲ ತೋಟಗಾರಿಕೆ ಬೆಳೆಗಳನ್ನೇ ಅಳವಡಿಸ್ಕೊಂಡಿದ್ದೀರಾ? ಆಲ್ಮೋಸ್ಟ್ ತೋಟಗಾರಿಕಾ ಬೆಳೆಗಳನ್ನ ಅಳವಡಿಸ್ಕೊಂಡಿದ್ದೀನಿ. ಈ ಅಲ್ಪಾವಧಿ ಬೆಳೆಗಳು ಈರುಳ್ಳಿ ತರ ಶರಾವೇನು? ಇಲ್ಲ, ಪ್ರಾರಂಭದಲ್ಲಿ 1-2 ಮಾಡಿದೆ, ಈರುಳ್ಳಿ ಸೂರ್ಯಕಾಂತಿ ಅಥವಾ ತರಕಾರಿ ಎಲ್ಲ ಮಾಡಿದೆ. ಅದರಲ್ಲಿ ನಾನು ಮಾಡಿರೋ ಖರ್ಚು ಬರೋ ಆದಾಯಕ್ಕೆ ಸರಿಯಾಯಿತು ಅಥವಾ ಕೆಲವೊಂದ್ಸತಿ ಕೈ ಸುಟ್ಕೊಂಡು ಇದು ಇರೋದು ಉಂಟು. ಅದನ್ನೆಲ್ಲ ಮನದಲ್ಲಿಟ್ಕೊಂಡು ಏನಾದರೂ ಒಂದು ನಾನು ಪ್ರಗತಿ ಹೊಂದಬೇಕು ಅಂತಂದರೆ ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸ್ಕೊಳ್ಬೇಕು, ಅದರಿಂದ ಸಾಧನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ತೋಟಗಾರಿಕಾ ಬೆಳೆಗಳನ್ನೇ ಅವಲಂಬಿಸಿದ್ದೀನಿ, ಹಾಗಾಗಿ ಮಾಡ್ತಾ ಇದ್ದೀನಿ. ಈ ಅಲ್ಪಾವಧಿ ಬೆಳೆಗಳಾದರೆ ಬರೀ ಕೂಲಿ ಕಾರ್ಮಿಕರು, ತುಂಬ ಖರ್ಚು, ನೀವು ಹೇಳ್ದಂಗೆ ನಾವು ಬೆಳೆದಂಥದ್ದು ಇಳುವರಿ ಬಂದ್ರೂ ಕೆಲವು ಸಾರಿ ತುಂಬ ಲಾಸ್ ಆಗ್ಬಿಡುತ್ತೆ ಅಂತಂದ್ರೆ? ಅಲ್ಲ, ಲಾಸು ಅನ್ನೋದಕ್ಕಿಂತ ನನಗೆ ಆ ಟೈಮಲ್ಲಿ ನಾನು ಗಮನ ಹಾಕಿದ್ನೋ ಇಲ್ಲೋ ಅದು ಒಂದು ನನ್ನ ತಪ್ಪು ಇರ್ಬೋದು. ಯಾಕಂದರೆ ಲಾಸ್ ಆಯಿತು ಅಂಬ ಪ್ರಶ್ನೆ ಬೇರೆ, ಬೇರೆಯವರು ಆದರೆ ಆ ಅಂಥ ಬೆಳೆಗಳನ್ನ ಬೆಳೆದು ಲಾಭದಾಯಕ ಆಗಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೊಸದಾಗಿ ಕೃಷಿಗೆ ಇಳಿದಂಥ ಸಂದರ್ಭ, ಅನುಭವ ಕಡಿಮೆ ಇರ್ಬೋದು ಅಥವಾ ಮಾರ್ಗದರ್ಶನ ಕಡಿಮೆ ಇರ್ಬೋದು, ನಾನು ಮಾಡಿದಂಥ ಬೇಸಾಯದ ರೀತಿ ಕಡಿಮೆ ಇರ್ಬೋದು, ಇದೆಲ್ಲ ಎಲ್ಲೋ ಸ್ವಲ್ಪ ಎಡವಟ್ಟಾಗಿ ಕೈ ಸುಟ್ಕೊಂಡೆ ಅಂತ ಅಂದ್ಕೋತೀನಿ. ಹಾಗಾಗಿ ಕೈ ಸುಟ್ಕೊಂಡೆ ಅನಿಸುತ್ತೆ. ಈಗ ದಾಳಿಂಬೆ, ಅಡಿಕೆ, ಅರಣ್ಯ ಕೃಷಿ ಇವೆಲ್ಲ ಮಾಡ್ತಾ ಇದ್ರ, ಈ ಸಮಗ್ರ ಕೃಷಿನ ಅಳವಡಿಸ್ಕೊಂಡಿದ್ದೀರ, ನಿಮಗೆ ಇದ್ರ ನೀರಾವರಿಯಲ್ಲಿ ಲಾಭ ತಂದು ಕೊಡೋಂಥ ಬೆಳೆಗಳಂದ್ರೆ ಯಾವ್ಯಾವು? ನಾನು ಪ್ರಾರಂಭದಲ್ಲಿ ನೀರಾವರಿ ಮಾಡಿದಾಗ ದಾಳಿಂಬೆ ಮತ್ತು ಅಡಿಕೆ ಎರಡೂ ಮಾಡಿದೆ. ದಾಳಿಂಬೆ ನನಗೆ 2 ಲಾಭ ತಂದುಕೊಡ್ತು, ಅಡಿಕೆ ನನಗೆ 6 ಫಸಲಿಗೆ ಬಂತಾದ್ರೂ 2018-19-20 ನೀರಿನ ಸಮಸ್ಯೆ ಆಗಿ ಮತ್ತೆ ಹಿನ್ನಡೆ ಆಯಿತು. ಆ ತೋಟ ಉಳಿಸ್ಕೊಳಕ್ಕೆ ಪಟ್ಟರ ಶ್ರಮ ಮತ್ತು ಆ ನೀರಿಗೆ ಅವತ್ತು ನನಗೆ ನೀರಿನ ಬೆಲೆ ಏನು ಅಂತ ಗೊತ್ತಾಯಿತು. ಅಷ್ಟು ದಿನ ನೀರು ಚೆನ್ನಾಗಿತ್ತು ಕೊಟ್ಟರೆ ಅದು 2008 ನೀರಿನ ಬೆಲೆ ಏನು ಅಂತ ಗೊತ್ತಾಯಿತು. ಹನಿ ಹನಿ ಗುಟುಕ್ ನೀರು ಬಿಟ್ಟು ಅಂತಾರಲ್ಲ, ಆ ಥರ ಗುಟುಕ್ ನೀರು ಬಿಟ್ಕೊಂಡು ಆ ತೋಟ ಉಳಿಸ್ಕೊಂಡಿದ್ದೀನಿ. ತೋಟ ಉಳಿದಿದೆ, ಇವತ್ತು ಅಡಿಕೆನೂ ಲಾಭದಾಯಕನೇ ಆಗಿದೆ. ಈಗ ಅಡಿಕೆ ಆತರ ಮಳೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ, ಈಗ ನೀರಿಲ್ಲ ಅಂತಂದ್ರೆ ಕೂಡಿಟ್ಟು ನಾನು ನೀರು ಕೊಟ್ಟೆ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಯಾವ ರೀತಿ ಎದುರಿಸಿದ್ರಿ ಆ ಪರಿಸ್ಥಿತಿನ? ಇದು ನನ್ನ ಹತ್ರ ನೀರಿದ್ದಾಗ ಸುಮ್ಮನೆ ಬಿಡ್ತಾ ಇದ್ವಿ, 24 ಗಂಟೆ ಡ್ರಿಪ್ ಇದೆ ಹೋಗ್ತಿದ್ವು, ಏನು ಮಾಡ್ತಾ ಇದ್ವು. ನೀರು ಕಡಿಮೆ ಆಗಿ ಬೋರ್ವೆಲ್ ನೀರು ಗಣನೀಯವಾಗಿ ಕಮ್ಮಿ ಆಗ್ತಾ ಬಂದಂಗೆಲ್ಲ ತೋಟ ಬಾಡ್ತಾ ಬಂತು. ತೋಟನೇ ಉಳಿಯೋಲ್ಲ ಅನ್ನೋ ಸ್ಟೇಜಿಗೆ ಬಂದಾಗ ನಾವೇನು ಮಾಡಿದ್ವಿ, ಇದಕ್ಕೇನಾದರೂ ಒಂದು ಪರಿಹಾರ ಕಂಡ್ಕೊಬೇಕು ಅಂತಂದಾಗ ಅದಕ್ಕೆ ಮಲ್ಚಿಂಗ್ ಪದ್ಧತಿಗೆ ಹೋದ್ವಿ. ಅಂದರೆ ಕಸ, ತರಗು, ಸೆಪ್ಪೆ, ಆಮೇಲೆ ಮಂಗೆ ಸರಬು, ಬೇವಿನ ಸರಬು, ಆಮೇಲೆ ಲಾಂಟಾಣ ಗಿಡ, ಒಟ್ಟು ಮುಳ್ಳಿಲ್ಲೋದು ಯಾವುದೇ ಕಸವನ್ನು ತುಂಬ್ತಾ ಹೋದ್ವಿ. ಅದರ ಸುತ್ತ ಅಂದರೆ ತೇವ ನಾವು ಎಲ್ಲಿ ನೀರಿ ಬಿಡ್ತೀವೋ ಆ ನೀರು ಆವೇ ಆಗದೆ ಇರೋ ಥರ ಕಸನ ತುಂಬ್ತಾ ಹೋದ್ವಿ. ಅದು ಕಸ ನೆಂದ್ಕೊಂಡು ಮತ್ತು ನೆಲ ಭೂಮಿ ನೆಂದ್ಕೊಂಡಾಗ ನಾವು 2 ದಿನಕ್ಕೆ ಬಿಡೋ ನೀರನ್ನ 4 ದಿನ ಆದರೂ ಹಿಡಿದಿಟ್ಕೊಂಡು ಶಕ್ತಿ ಬಂತು. ಪೂರ್ತಿ ಜೀವ ಕಳೆ ಬರಲಿಲ್ಲ, ಜೀವ ಉಳ್ಕೊಂತು. ಬತ್ತ ಅಂತ ಹಂತವಾಗಿ ಅದು ಪ್ರವೃತ್ತಿ ಆಗ್ತಾ ಎರೆಹುಳ ಜಾಸ್ತಿ ಆದಂಗೆ ತಂಪು ನೆಲದಲ್ಲಿದ್ದಾಗ ಎರೆಹುಳು ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತವೆ. ಎರೆಹುಳುಗಳು ಮತ್ತು ಎರೆಹುಳು ಗೊಬ್ಬರ ತಿಂದು ಆ ಗೊಬ್ಬರದ ಸತುವಿನಿಂದ 2001 ನೀರು ಹೆಚ್ಚಾಯಿತು. ಅಲ್ಲಿಂದ ಈಗ ನೀರು ಹೆಚ್ಚಾಗಿದ್ದಂತೆ ಈಗ ನೀರು ಬಿಡಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಒಬ್ಬ ಮನುಷ್ಯನಿಗೆ ಎಷ್ಟು ಆ ಬಾಯರ್ಕೆ ಆದಾಗ ಹೆಂಗೆ ನೀರು ಕುಡಿತಾನೋ ಸಸ್ಯಕ್ಕೂ ಅದೇ ರೀತಿ ಬಾಯರ್ಕೆ ಆದಲ್ಲೇ ನೀರು ಕೊಡಬೇಕು ಹೊರತು ಸುಮ್ಮನೆ ನೀರಿದ್ದಾವೆ ಅಂತ ಕೊಡೋದಲ್ಲ. ಹಾಗಾಗಿ ಆ ನೀರು ನಿರ್ವಹಣೆನ ಮಾಡ್ಕೊಂಬಂದ್ವಿ. 16 ಎಕರೆ ಜಮೀನಿಗೆ ಎಷ್ಟು ಬೋರ್ ಇದ್ದಾವೆ, ನೀರೆಲ್ಲ ಸಾಕಾಗುತ್ತಾ? ಸರ್, ನಾನು ಪ್ರಾರಂಭದಲ್ಲಿ ಹಾಕ್ಸಿದ್ದು 1 ಬೋರು. ಈಗ ನೀರಿನ ಸಮಸ್ಯೆ 2008 ನೀರಿನ ಸಮಸ್ಯೆ ಆಗ್ತಾ ಬಂದಾಗ ತೋಟ ಉಳಿಸ್ಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ 3 ತಿಂಗಳಿಗೊಂದು, 6 ತಿಂಗಳಿಗೊಂದು, ವರ್ಷಕ್ಕೊಂದು ಆಗ್ತಾ ಆಗ್ತಾ 9 ಬೋರ್ ಆಯಿತು. 9 ಬೋರಲ್ಲೂ ದೇವ್ರದಿಂದ ಮಳೆ ಚೆನ್ನಾಗಿದೆ, ಎಲ್ಲದರಲ್ಲೂ ನೀರಿದ್ದಾವೆ. ನಾನು ಬಳಸ್ತಿರೋದು 2 ಬೋರ್ ನೀರು ಅಷ್ಟೇ ಬಳಸ್ತಾ ಇದ್ದೀನಿ. ಅದರಲ್ಲೂ ಕರೆಂಟನ್ನು ಮಿತವಾಗಿ ಬಳಸಿ ನೀರನ್ನು ಮಿತವಾಗಿ ಬಳಸಿ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಹಿರಿಯೂರು ತಾಲೂಕಿಗೆ ಡ್ಯಾಮ್ ನೀರು ಬಂದಿರೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? 100% ನನಗೆಲ್ಲ, ಎಲ್ಲ ರೈತರಿಗೂ, ತಾಲೂಕಿನ ಎಲ್ಲ ಜನತೆ ರೈತರಿಗೂ ಅನುಕೂಲ ಆಗ್ತಾ ಇದೆ. ಕುಡಿಯೋ ನೀರಿರ್ಬೋದು ಅಥವಾ ವ್ಯವಸಾಯಕ್ಕಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗ್ತಾ ಇದೆ. ರೈತರು ನೀರಿದೆ ಅಂತ ವೇಸ್ಟ್ ಮಾಡಿದೆ ಅಥವಾ ಮೊಣಕಾಲುದ್ದ ನೀರು ಕಟ್ಟಿದೆ, ಸಮಗ್ರವಾಗಿ ಬಳಸ್ಕೊಂಡ್ರೆ 10 ವರ್ಷ ಬರೋ ನೀರು 15 ವರ್ಷ ಅಟ್ಲೀಸ್ಟ್ 2 ವರ್ಷನಾದರೂ ಜಾಸ್ತಿ ಬರುತ್ತೆ ಅನ್ನೋ ನನ್ನ ಭಾವನೆ. ರೈತರು ನೀರನ್ನು ಬಳಕೆ ಮಾಡೋದನ್ನು ಫಸ್ಟ್ ಕಲ್ತ್ಕೊಬೇಕು ಅಂದ್ಕೋತೀನಿ. ಸಾಕಷ್ಟು ಮಾಹಿತಿಗಳು ಕೊಡ್ತಾರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಅಥವಾ ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ. ಆದರೆ ಕೇಳ್ತಾರೆ, ಈಕೆವಾಗಿ ಬಿಡ್ತಾರೆ, ಅಳವಡಿಸ್ಕೊಳೋದು ಕಮ್ಮಿ. ಆದರೆ ರೈತರು ಅದನ್ನು ಅಳವಡಿಸ್ಕೊಳೋದೇ ಆದರೆ ಖಂಡಿತ ನೀರನ್ನ ನಮಗೆ 10 ವರ್ಷ ಬರೋ ನೀರನ್ನ 2 ವರ್ಷ ಮುಂದಕ್ಕೆ ದಬ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಈ ನೀರಿನ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ರೈತರು ಈ ಕೃಷಿ ಹೊಂಡ, ಬುದು ನಿರ್ಮಾಣ, ಚೆಕ್ ಡ್ಯಾಮ್ಗಳು ಇಂಥವೆಲ್ಲ ಜಮೀನುಗಳಲ್ಲಿ ಮಳೆ ಬಿದ್ದಂತ ಮಳೆ ನೀರು ಹರಿದೋಗದಂತೆ ಕಾಪಾಡ್ತಾರೆ. ಅಂತಾರ ನೀವೇನಾದ್ರೂ ಮಾಡಿದ್ರೆ? ನಿಮ್ದು 2 ಕೃಷಿ ಹೊಂಡ ಇದೆ, ನಾನು ಪ್ರತ್ಯೇಕವಾಗಿ ಒಂದು ಮಾಡಿಸ್ಕೊಂಡಿದ್ದೀನಿ, ಬೋರ್ ನೀರು ಲಿಫ್ಟ್ ಮಾಡಿಕೊಂಡು ಅಲ್ಲಿಂದ ಮಾಡೋದಂಥದ್ದು. ದೊಡ್ಡದೊಂದು ಕೃಷಿ ಹೊಂಡದಲ್ಲಿ ಈಗ ಮೀನು ಸಾಕಬೇಕು ಅನ್ನೋದೊಂದು ಪ್ಲಾನ್ ಇದೆ, ಇನ್ನು ಏನು ಮಾಡಿಲ್ಲ. ಕೃಷಿ ಹೊಂಡ ಇದೆ, ಬಂದಿರೋ ನೀರೆಲ್ಲ ಕಲೆಕ್ಟ್ ಆಗುತ್ತೆ. ನಮ್ಮ ಬೋರ್ವೆಲ್ ಅಲ್ಲದೆ ಅಕ್ಕಪಕ್ಕ ಬೋರ್ವೆಲ್ಗಳು ಸಹ ರೀಚ್ ಆಗುತ್ತೆ. ನಮ್ಮ ತೋಟದ ಪಕ್ಕದವ್ರು ಹೇಳ್ತಾ ಇದ್ರು, ಏ ನಿಮ್ಮ ಹೊಂಡ ತುಂಬಿಟ್ರೆ ನನ್ನ ಬೋರ್ಗೆ ಸಮಸ್ಯೆ ಇಲ್ಲಪ್ಪ, ನೀರು ಬರ್ತದೆ ಅಂತ ಖುಷಿ ಆಯ್ತು. ನನ್ನೊಬ್ಬನೇ ಬಳಿಯೋದಲ್ವ, ಬೇರೆಯವರು ಅದರಿಂದ ಸದುಪಯೋಗ ಪಡ್ತಾರೆ ಅಂತಂದ್ರೆ ಖುಷಿ ಆಗುತ್ತಲ್ವ. ಯಾರೋ ನಾನು ಮಾಡಿದ್ದು ಇನ್ನೊಬ್ಬರಿಗೆ, ಇನ್ನೊಬ್ರು ಮಾಡಿದ್ದು ಮತ್ತೊಬ್ಬರಿಗೆ ಅನ್ನಂಗೆ ಅನುಕೂಲ ಆಗ್ತಾ ಹೋಗುತ್ತೆ. ಹಾಗಾಗಿ ಖುಷಿ ಆಯಿತು. ಈಗ ಕೃಷಿ ಇಲಾಖೆ ಜೊತೆ, ತೋಟಗಾರಿಕೆ ಇಲಾಖೆ ಜೊತೆ, ಕೃಷಿ ವಿಜ್ಞಾನ ಕೇಂದ್ರದ ಜೊತೆ, ಇಲ್ಲ ಪ್ರಗತಿಪರ ರೈತರು ತೋಟಗಳಿಗೆ ಭೇಟಿ ಕೊಡ್ತಾ, ಈ ಥರ ಎಲ್ಲ ಸತತವಾಗಿ ಸಂಪರ್ಕ ಇಟ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಅದರಿಂದ ಅನುಕೂಲ ಆಗ್ತಾ ಇದೆಯಾ? 100% ಸರ್. ಈಗ ಕೆಲವರು ರೈತರು ತೋಟಕ್ಕೆ ಹೋದಾಗ ಆತ್ಮೀಯವಾಗಿ ಬರ ಮಾಡಿಕೊಂಡು ಅವ್ರಿಗೆ ತಿಳಿದಿರೋದು ನಾವು ಹೇಳ್ತೀವಿ, ನಾವೀಗ ತಿಳಿದಿರೋದು ಅವ್ರಿಗೆ ಚರ್ಚೆ ಮಾಡ್ತೀವಿ. ಕೆಲವು ರೈತರು ತೋಟದಾಗ ಹೋದಾಗ ಗೇಟೆ ತೆಗೆದು ವಾಪಸ್ ಕಳಿಸಿರೋಂಥ ಉದಾಹರಣೆಗಳು ಇದ್ದಾವೆ, ಅನುಭವಿಸಿದ್ದೀನಿ. ಅದು ತೊಂದರೆ ಏನಿಲ್ಲ, ಯಾಕಂದರೆ ಅವರು ಅದು ಅವ್ರ ಗುಣ, ಅದು ನಮಗೇನು ಬೇಕಾಗಿಲ್ಲ. ಆದರೆ 100 to 85% ರೈತರು ಬರಮಾಡಿಕೊಂಡು ಅವ್ರಿಗೆ ತಿಳಿದಿರೋದು ಹೇಳ್ತಾರೆ, ಇಲ್ಲಾಂದರೆ ಕೇಳಿರೋದಕ್ಕೆ ಹೇಳಿದ್ ಕೇಳಿ ಸುಮ್ಮನೆ ಆಗ್ತಾರೆ. ನಾವು ತಿಳ್ಕೊಳಕ್ ಹೋದ್ಮೇಲೆ ನಾವು ತಿಳಿಯೋದಕ್ಕೆ ಪ್ರಯತ್ನ ಪಡಬೇಕು. ಅವ್ರಿಗೆ ಕೇಳ ಇಷ್ಟ ಇದ್ರೆ ಕೇಳ್ಬೋದು, ಬಿಡ ಇಷ್ಟ ಇದ್ರೆ ಬಿಡ್ಬೋದು. ಹಂಗಾಗಿ ಸಾಕಷ್ಟು ರೈತರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಹಾಗೆ ಕೃಷಿ ಅಧಿಕಾರಿಗಳು ಸಹ ಸಹಕಾರ ಕೊಟ್ಟಿದ್ದಾರೆ. ಅನುಭವನ ಹಂಚ್ಕೊಳ್ತೀವಿ. ಇವತ್ತು ಸಹ ಸಾಕಷ್ಟು ರೈತರು ಫೋನ್ ಮಾಡ್ತಾರೆ, ನಾವು ಸಾಕಷ್ಟು ರೈತರಿಗೆ ಫೋನ್ ಮಾಡ್ತೀವಿ. ನಮಗೇನಾದರೂ ವ್ಯತ್ಯಾಸ ಆದಾಗ ರೋಗದಲ್ಲಿ ಅಥವಾ ಬೆಳೆಯಲ್ಲಿ ಏನಾಯಿತು, ತಪ್ಪೆಲ್ಲ ಆಯಿತು ಅಂತ ಹುಡುಕ್ತಾ ಹೋಗ್ತೀವಿ. ಆಗ ಅಲ್ಲಿ ಏನು ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಸುಮ್ಮನೆ ಕೂತ್ಕೊಂಡೆ ಯಾತ ಮಳೆ ಬಂತಪ್ಪ ಕೆಡ್ತು, ಗಾಳಿ ಬಂತಪ್ಪ ಹೋಯ್ತು ಅನ್ನೋದಕ್ಕಿಂತ ನಮ್ಮ ತಪ್ಪು ಏನು ಅಂತ ಹುಡುಕ್ತಾ ಹೋಗ್ಬೇಕು. ಅವಾಗ ಅಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಅಡಿಕೆ 7 ಎಕರೆಯಲ್ಲಿದೆ ಸರ್? ಸರ್, ಅಡಿಕೆ ಈಗ 7 ಎಕರೆಯಲ್ಲಿದೆ. 7 ಎಕರೆ ಎಲ್ಲ ಫಸಲು ಬರ್ತಾ ಇದೆಯಾ? 7 ಎಕರೆಯಲ್ಲಿ 6 ಎಕರೆ ಫಸಲಿಗೆ ಬಂದಿದೆ, 1 ಎಕರೆ 3 ವರ್ಷದ ಗಿಡ. 3 ವರ್ಷದ ಗಿಡ ಎಲ್ಲ. ನೀವು ವಯಸ್ಸಿಗೆ ಬಂದ್ಮೇಲೆ ನೀವೇ ನಾಟಿ ಮಾಡಿ ಬೆಳೆಸಿದ್ದ, ನಿಮ್ಮ ತಂದೆಯರ ನಾಟಿ ಮಾಡಿದ್ದ? ನಮ್ಮ ತಂದೆಯರ ಸಹಕಾರ, ನಮ್ಮ ತಂದೆ ತಾಯಿಯವರ ಸಹಕಾರದಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದಂತ ತೋಟ ಅದು. ಮುಖ್ಯವಾಗಿ ನಮ್ಮ ತಂದೆಯ ಕನಸಿನ ತೋಟ ಅದು. ಹೌದಲ್ಲ, ಈಗ ನಿಮ್ಮ ಕನಸಿನ ತೋಟ? ನನ್ನ ಕನಸು ಮತ್ತೆ ಅವ್ರ ಕನಸನ್ನ ನಾನು ನನಸಾಗಿ ಮಾಡ್ತಿದ್ದೀನಿ ಅನ್ನೋದು ಎಲ್ಲ ಒಂದು ನನ್ನ ಸಣ್ಣ ಒಂದು ಸಮಾಧಾನದ ಅನ್ಸುತ್ತೆ ನನಗೆ. ಸಸಿ ಗಿಡಗಳು ಎಲ್ಲ ನೀವೇ ಬೇರೆ ಕಡೆಯಿಂದ ತಗೊಂಡ್ರೆ ನೀವೇ ಗೋಡೆ? ನಮ್ದು ಮುಂಚೆ ಒಂದು 30 ಗಿಡ ನಮ್ಮ ತಾತಾರು ಬೆಳೆಸಿದಂತ ಸಸಿ ಇತ್ತು, ಆ ಸಸಿಯಿಂದನೇ ಗೋಟ್ ಮಾಡಿಕೊಂಡೆ. ಸಾಲ್ಟೈಸ್ ಬಂದಿದ್ರೆ ತಾವಂದಿ ಅಂತ ಇದೆ ಹಿರಿಯೂರು ತಾಲೂಕಲ್ಲಿ, ಅಲ್ಲಿಂದ ಸ್ವಲ್ಪ ತಂದು ನಾವೇ ಸಸಿ ರೆಡಿ ಮಾಡಿಕೊಂಡು ಮಾಡಿದಂಥ ತೋಟ ಸರ್. ಅಡಿಕೆ ಅಂತರ ಎಷ್ಟು ಕೊಟ್ಟಿದೆ ಸರ್? ನಾನು ಅಡಿಕೆ 9 ಅಡಿ ಮಾಡಿದ್ದೀನಿ. ಯಾಕಂದರೆ 9 ಅಡಿ ಅಂತಂದರೆ ಯಾವುದೇ ಬೆಳೆ ಅಥವಾ ಯಾವುದೇ ಇದಕ್ಕೆ ಗಾಳಿ ಬೆಳಕಿನ ಅವಶ್ಯಕತೆ ಹೆಚ್ಚಾಗಿ ಬೇಕೇ ಬೇಕು. ಈಗ ಕೆಲವರೆಲ್ಲ 6 ಅಡಿ ಮಾಡ್ತೀನಿ, ಜಾಗ ಕಮ್ಮಿ ಇದೆ, 1 ಎಕರೆ ಇದೆ, 2 ಎಕರೆ ಇದೆ, ಗಿಡ ಜಾಸ್ತಿ ಕೊಟ್ಟರೆ ಪಸ್ಪಸ್ತಿ ಜಾಸ್ತಿ ಆಗುತ್ತೆ ಅಂತ. ತಪ್ಪು ಅಭಿಪ್ರಾಯ. ನೀವು ಎಷ್ಟು ಡಿಸ್ಟೆನ್ಸ್ ಮಾಡಿಟ್ಟಿರ್ತೀರೋ ಅಷ್ಟು ಗಾಳಿ ಬೆಳಕು ಅದಕ್ಕೆ ಆಹಾರ ಎಲ್ಲ ಒದಗಿಸುತ್ತೆ. ಹಾಗಾಗಿ 2 ಗಿಡ ಬಿಡೋದು ಒಂದೇ ಗಿಡನೇ ಬಿಡುತ್ತೆ, ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಕಾರಣ ಕಮ್ಮಿ ಆಗಲ್ಲ. ಜನ ತಪ್ಪು ತಿಳ್ಕೊಂಡ್ರೆ ಗಿಡ ಜಾಸ್ತಿ ಆದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ತಪ್ಪು ಅಭಿಪ್ರಾಯ. ಒಬ್ಬ ಮನುಷ್ಯ ಊಟ ಮಾಡೋದನ್ನ ಇಬ್ಬರು ಊಟ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ? ಇಬ್ಬರಿಗೂ ಹೊಟ್ಟೆ ತುಂಬೋದಿಲ್ಲ. ಆದ್ರೆ ಒಬ್ಬ ಊಟ ಮಾಡೋದನ್ನ ಒಬ್ಬನೇ ಊಟ ಮಾಡಿದ್ರೆ ಅಷ್ಟೇ ಕೆಲಸ ಮಾಡ್ತಾನೆ, ಅಷ್ಟೇ ಅವನ ಆರೋಗ್ಯವಾಗಿರ್ತಾನೆ, ಚೆನ್ನಾಗಿ ಇಳುವರಿ ಬರುತ್ತೆ, ಚೆನ್ನಾಗಿ ಇಳುವರಿ ಬರುತ್ತೆ ಆ ತರ. ಈಗ ಫಸಲು ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಾನು ಅಡಿಕೆಯಲ್ಲಿ 0 ಕಲ್ಟಿವೇಶನ್ ಅಂದ್ರೆ ಸಾಲು ಬಿಟ್ಟು ಸಾಲು ಕಲ್ಟಿವೇಶನ್ ಮಾಡ್ತಾ ಇದ್ವಿ. ಸಾಲು ಬಿಟ್ಟು ಸಾಲಲ್ಲಿ ಯಾವುದೇ ಸಸ್ಯ ಬೆಳೆದ್ರೂ ಕೂಡ ನಾವು ಹೊರಗಡೆ ಹಾಕೋದಿಲ್ಲ, ಯಾವುದೇ ತ್ಯಾಜ್ಯ ಇರ್ಬೋದು ಅಡಿಕೆಯಲ್ಲೇ ಹಾಕ್ತಿವಿ. ಅಲ್ಲೇ ಬೆಳಿಬೇಕು, ಅಲ್ಲೇ ಕೊಳಿಬೇಕು ಅನ್ನೋ ಒಂದು ಪದ್ಧತಿ. ಅದು ಏನೇ ಬೆಳೆದು ಅದು ನೆಲದಿಂದ ಏನೇ ತಿಂದು ಬೆಳೆದ್ರು ಕೂಡ ಮತ್ತೆ ನೆಲಕ್ಕೆ ವಾಪಸ್ ಕೊಡೋದ್ರಿಂದ ಅಡಿಕೆಗೆ ಊಟಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಅಂದ್ಕೋತೀನಿ. ಈಗ ಫಸಲಿಗೆ ಬಂದಿರೋದ್ರಿಂದ ಅಡಿಕೆಯಲ್ಲಿ ಕೆಲವರು ಅಂತರ ಬೆಳೆಯಾಗಿ ಕಾಳುಮೆಣಸು ವಿಳ್ಯದೆಲೆ ಅಂತವೆಲ್ಲ ಬೆಳೀತಾರೆ ನೀವೇ? ನಾನು ವಿಳ್ಯದೆಲೆ ಅಂತಂದ್ರೆ ಅದಕ್ಕೆ ಲೇಬರ್ಸ್ ಜಾಸ್ತಿ ಬೇಕು, ಬಳ್ಳಿ ಕಟ್ಟೋದಕ್ಕೆ ಅಥವಾ ಎಲೆ ಕೊಯ್ಯೋದಕ್ಕೆ ಈ ತರ ಸಮಸ್ಯೆ ನಮ್ಮ ಕಡೆ. ಆಮೇಲೆ ಅನುಭವ ಇರೋಂತ ರೈತಾಪಿ ವರ್ಗದವರು ಯಾರು ಇಲ್ಲ. ಹಾಗಾಗಿ ನಾನು ಏನ್ ಮಾಡಿದೀನಿ, ನಾನು ನೋಡೋಣ ಇದು ಮೆಣಸನ್ನ ಯಾಕೆ ಬೆಳಿಬಾರ್ದು ಅಂತ ಪ್ರಾಯೋಗಿಕವಾಗಿ ಇಲ್ಲಿ 2ನೇ ವರ್ಷದಲ್ಲಿ ತಂದಾಕಿದೆ. ಅದರಲ್ಲಿ ಒಂದು 50 ಗಿಡದಲ್ಲಿ ಒಂದು 20 ಗಿಡ ಹೋಗಿ ಒಂದು 20-25 ಗಿಡ ಇದಾವೆ ಅನ್ಸುತ್ತೆ. ಅವು ಈಗ ಆಲ್ರೆಡಿ ಫಸ್ಟ್ನೇ ವರ್ಷ ಕಾಣಿಸ್ಕೊಳ್ತಿದೆ, ಮುಂದಿನ ವರ್ಷ ಜಾಸ್ತಿ ಆಗ್ಬೋದು. ಈಗ ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಜಾಸ್ತಿ ಗಿಡ ನಾಟಿ ಮಾಡಬೇಕು ಅಂತ ಉದ್ದೇಶನೆ ಮಾಡ್ತಾ ಇದ್ದೇನೆ. ಮತ್ತೆ ಈಗ ಅಡಿಕೆ ಎಲ್ಲ ನೀವೇ ಬೇಯಿಸಿ ಮಾರಾಟ ಮಾಡೋದು, ಈ ಕೆಲವರೆಲ್ಲ ಕೇಳಿ ಕೊಡ್ತೀವಿ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತ ಆತರ ಮಾಡ್ತೀರ? ಇಲ್ಲ, ನಾವೇ ಬೆಳೆಸಿ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ಆಮೇಲೆ ನಮಗೆ ಇಲ್ಲಿ ದಾಳಿಂಬೆ ಇರೋದ್ರಿಂದ ಅಡಿಕೆ ಸೀಸನಲ್ಲಿ ದಾಳಿಂಬೆ ಇರುತ್ತೆ ನಮಗೆ, ಅದನ್ನು ಮೇಂಟೆನೆನ್ಸು ಅದಕ್ಕೆ ಔಷಧಿ ಗೊಬ್ಬರ ನೀರು ಅಥವಾ ಕಳೆ ಮಳೆ ಅಂತ ನೋಡ್ಕೊಳ್ತಾ ಹೋದಾಗ ಇಲ್ಲಿಂದ ನಾನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಸೆನ್ಸಿಟಿವ್ ಕ್ರಾಪ್ ಯಾವುದು? ದಾಳಿಂಬೆ, ಅದನ್ನು ಕೇರ್ ತಾಂಡಲೇಬೇಕು. ಹಾಗಾಗಿ ಇದನ್ನು ಕೈಗೆ ಮುಟ್ಕೊಂಡು ಬಂದಿದ್ದೆಲ್ಲ ನನಗೆ ಬೇಕು ಅಂತ ಹೋದಾಗ ನಾನು ಕೈ ಸುಟ್ಕೊಂತೀನಿ, ಹಾಗಾಗಿ 2 ಬೆಳೆನೂ ಫೇಲ್ ಆಗುತ್ತೆ. ಸೊ ಹಾಗಾಗಿ ನಾನು ಅಡಿಕೆ ಕೇಣಿನೇ ಕೊಡ್ತೇನೆ, ಮಾರ್ಕೆಟ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಹಸಿಕಾಯಿ ಹಸಿಪ್ಪೆಕಾಯಿ ಹಸಿಕಾಯಿನ ಮಾರಾಟ ಮಾಡ್ತೀರಾ? ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಬರ್ತಾ ಇದೆ ಸರ್, ಬರ್ತಾ ಇದೆ. ರೇಟ್ ಯಾವ ರೀತಿ ಸಿಗ್ತಾ ಸರ್? ರೇಟು ಇವತ್ತು ಹೇಗೆ ಅಂತಂದ್ರೆ ಪೇಪರ್ ರೇಟು ಅದು ಇದು ಅಂತಾರೆ, ಮ್ಯಾಕ್ಸಿಮಮ್ ರೇಟ್ ಏನು ಬರುತ್ತೋ ಅದಕ್ಕಿಂತ 1 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೇವೆ. ಈಗ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತಂದ್ರೂ ಆಗೋದಿಲ್ಲ, ತಾಣರಿಗೂ ಹಿಂಸೆ. ಮ್ಯಾಕ್ಸಿಮಮ್ ಅಮೌಂಟು, ನಮಗೂ ಲಾಸ್ ಆಗಬಾರ್ದು ಅವ್ರಿಗೂ ಲಾಸ್ ಆಗಬಾರ್ದು, ಆ ಥರ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ನಿರ್ವಹಣೆ ಮಾಡಲಿಕ್ಕೆಲ್ಲ 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಡಿಕೆ, ಮತ್ತೆ ಲಾಸ್ಟ್ಗೆ ಲಾಭ ಎಷ್ಟು ಉಳಿತಾಯ ಆಗುತ್ತೆ ನಿಮಗೆ? ಸರ್, ನಿರ್ವಹಣೆ ಅಂದರೆ ಅಡಿಕೆ ಪ್ರಾರಂಭ ಹಂತದಿಂದ 6 ವರ್ಷ ಪೂರ್ತಿ ಕೈಯಿಂದ ಬಂಡವಾಳ ಹಾಕಬೇಕು, ಗೊಬ್ಬರ ಗೋಡು ಮತ್ತೊಂದು ಬೇಸಾಯ ಮತ್ತು ಅದಕ್ಕೆ ಬೇಕಾದಂಥ ಕಳೆ ನಿರ್ವಹಣೆ ಇರ್ಬೋದು. ಇದಕ್ಕೆ ಪ್ರತಿ 6 ವರ್ಷನೂ ಒಂದನೇ ವರ್ಷದಿಂದ 6ನೇ ವರ್ಷದವರೆಗೂ ಬಂಡವಾಳ ಹಾಕ್ತಾನೆ ಹೋಗ್ಬೇಕಾಗುತ್ತೆ. ಅದರಿಂದ ಆದಾಯ ತೆಗಿಬೇಕಂದ್ರೆ ನಾವು ಬಾಳೆ ಮಾಡ್ಬೋದು, ಸೆಂಟ್ರಿಗೆ ಪಪ್ಪಾಯ ಮಾಡ್ಕೊಬೋದು, ಅದರಿಂದ ಇಷ್ಟವಷ್ಟು ಆದಾಯ ನೋಡ್ಕೊಬೋದು. ಅದನ್ನು ಬಾಳೆನಂಗೆ ಮಾಡ್ಬೋದು, ಪಪ್ಪಾಯನು ಸೆನ್ಸಿಟಿವ್ ಕ್ರಾಫು, ಅದಕ್ಕೂ ಸ್ವಲ್ಪ ಕೇರ್ ತಂದ್ರೆ ಅಡಿಕೆ ಬರೋ ಅಷ್ಟಕ್ಕೆ 1 ವರ್ಷ 2 ವರ್ಷಕ್ಕೆ ಇಷ್ಟವಷ್ಟು ಹಣ ಸಿಗುತ್ತೆ, ಅದರಿಂದ ನಿರ್ವಹಣೆ ಮಾಡ್ಕೊಬೋದು ಅನ್ಸುತ್ತೆ. ಒಟ್ಟಾರೆಯಾಗಿ ಈಗ ಅಡಿಕೆ ಕೃಷಿ ಲಾಭದಾಯಕ ಇವತ್ತೆಲ್ಲ? ನಾನು ವ್ಯವಸಾಯಕ್ಕೆ ಇಳಿದಾಳಿಂದನೂ ಇವತ್ತು ಯಾರು ಅಡಿಕೆ ಇಡ್ತಿರಲಿಲ್ಲ. ನಾನು ಅಡಿಕೆ ಇಡಬೇಕು ಅಂತ ಪರಿಸ್ಥಿತಿನಾಗಿದ್ದಾಗ ಅಡಿಕೆ ರೇಟ್ 10 ರೂಪಾಯಿ ಇತ್ತು, ಹಸಿ ಅಡಿಕೆ 10 ರೂಪಾಯಿ ಇತ್ತು, ಕ್ವಿಂಟಲಿಗೆ 3,000 4,000 ಇತ್ತು. ಅವತ್ತು ಯಾರು ಅಡಿಕೆ ಇಡೋದಕ್ಕೆ ಮುಂದಾಗಿರಲಿಲ್ಲ. ಅಡಿಕೆ ಇಡ್ತಾನೆ ಅಂದ್ರೆ ಇವನ ತಲೆಕಟ್ಟತೆ ದಿನ ನೆಲದ ಇಡ್ತಾನೆ, ದುಡ್ಡು ಹೆಚ್ಚಾಗದೆ ಮಾಡ್ಕೊಂಬ್ಲಿ ಬಿಡು ಅನ್ನೋರು ಇದ್ರು ಅವತ್ತು. ಏನೋ ಒಂದು ಕೆಟ್ಟ ಧೈರ್ಯ. ಆಮೇಲೆ ಅವತ್ತು ನಮ್ಮ ತಾತ ಅಥವಾ ಅಪ್ಪರು ಸ್ವಲ್ಪ ತೋಟ ಇತ್ತು, ಒಂದು 30 ಗಿಡ ಅಡಿಕೆ ಗಿಡ ಇದ್ವು. ಆ ಗಿಡದಲ್ಲಿ ಬರೋ ಅಂತ ಆದಾಯ ಈ 50 ಗಿಡ ತೆಂಗಿಗೆ ಹೋಲಿಸಿದ್ರೆ ಅದೇ ಜಾಸ್ತಿ ಆಗ್ತಾ ಇತ್ತು. ಅಡಿಕೆನೇ 10 ರೂಪಾಯಿ ರೇಟ್ ಸಿಕ್ಕರೆ ಅವತ್ತಿನ ರೇಟಿಗೆ ಅಡಿಕೆನೇ ಲಾಭದಾಯಕ ಅಂತ ಅನಿಸ್ತು. ಹಾಗಾಗಿ ಅಡಿಕೆನೇ ನಾನು ಕಮರ್ಷಿಯಲ್ ಆಗಿರಲಿ ಅಂತೇಳಿ ಮಾಡಿದೆ. ಸಿದ್ದೇಶ್ ಅವರು, ಈಗ ಅಡಿಕೆ ಬೆಳೆಯ ಪ್ರದೇಶ ತುಂಬಾ ಜಾಸ್ತಿ ಆಗ್ತಾ ಇದೆ, ತುಂಬಾ ಜನ ಅಡಿಕೆ ನಾಟಿ ಮಾಡ್ತಾ ಇದಾರೆ, ಅಡಿಕೆ ಬೆಳೀತಾರೆ, ಇದು ಒಳ್ಳೆ ಬೆಳವಣಿಗೆ ಅನಿಸುತ್ತಾ ನಿಮಗೆ? ಸರ್, ಇಲ್ಲಿ ಒಳ್ಳೆ ಬೆಳವಣಿಗೆ ಅನಿಸುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ನಾನು ಮಾಡಿದ್ದೀನಿ ಇನ್ನೊಬ್ರಿಗೆ ಮಾಡಬೇಡಪ್ಪ ಅಂದ್ರೆ ತಪ್ಪಾಗುತ್ತೆ. ಏ, ನೀನು ಮಾತ್ರ ಬೆಳ್ಕೊಂತೀನಿ ನನಗೆ ಯಾಕಪ್ಪ ಹೇಳ್ತೀಯ ನೀನ್ ಮಾತ್ರ ಸಾವುಕಾರ ಆಗ್ಬೇಕು, ನಾವ್ ಹಂಗೆ ಇರ್ಬೇಕು ಅಂತ. ಈಗ ಇಲ್ಲಿ ಯಾವ ರೈತರಿಗೂ ಯಾರು ಮಾಡಬೇಡಪ್ಪ ಅಂತ ಹೇಳೋ ಪರಿಸ್ಥಿತಿನ ಇಲ್ಲ. ಆಮೇಲೆ ಒಬ್ಬ ರೈತ ಮಾಡ್ತೀನಿ ಅಂತ ಹೊರಡ್ಮೇಲೆ ಅದನ್ನ ಸಾಧಿಸ್ತೀನಿ ಅನ್ನೋ ಮನೋಭಾವ ಇರಬೇಕು, ಅದೆಷ್ಟೇ ಕಷ್ಟ ಆದರೂ ಉಳಿಸ್ಕೊಂತೀನಿ. ಆಮೇಲೆ ಕೆಲವು ರೈತರು ಜೋಪ್ ಇರುತ್ತೆ ಅಂತ ನೆಲಕ್ಕೂ ಇಡ್ತಾರೆ ಇವತ್ತು. ಬಟ್ ನನ್ನ ನೆಲದ ಅವಗುಣ ಏನಿದೆ, ನನ್ನ ನೆಲ ಅಡಕೆ ಸೂಟಬಲ್ಲ ದಿನ್ನೆ ನೆಲನ, ಆ ದಿನ್ನೆ ನೆಲ ಆದರೆ ಅಡಕೆ ಸಕ್ಸಸ್ಫುಲ್ ಏನೋ ಮಾಡಿ ನೀರಿಂದು ಉಳಿಸ್ಕೊಬೋದು. ಆದರೆ ಜೋಪಾಗಿ ಮಳೆ ಜಾಸ್ತಿ ಅಥವಾ ಚಾನಲ್ ಏರಿಯಾದಾಗೆಲ್ಲ ಜೋಪಾದಾಗ ಶೀತಕ್ಕೆ ಅರಳುದಿರ್ಬೋದು, ಗಿಡ ಹೋಗ್ಬೋದು, ಸೊರಗು ರೋಗ ಅಂತ ಈ ಥರದ್ದೆಲ್ಲ ಬರ್ಬೋದು. ಅದನ್ನು ಮನಗಂಡು ರೈತರು ತಮ್ಮ ನೆಲದ ಪಿ ಎಚ್ ಮಟ್ಟ ಎಷ್ಟು ಮಟ್ಟಿಗಿದೆ, ನಮ್ಮ ನೆಲಕ್ಕೆ ಅಡಕೆ ಬರುತ್ತಾ ಅಂತ ಸಾಕಷ್ಟು ವಿಜ್ಞಾನಿಗಳಿದ್ದಾರೆ, ಅವ್ರನ್ನ ಅವ್ರ ಜೊತೆ ಚರ್ಚೆ ಮಾಡಿ ಹಾಗಾದ್ರೆ ಮಾಡ್ಲಿ, ತಪ್ಪೇನಿಲ್ಲ. ಯಾಕಂದ್ರೆ ನಾನು ಮಾಡಬೇಡ ಅಂತಂದ್ರೆ ತಪ್ಪಾಗುತ್ತೆ, ಎಲ್ಲರೂ ಮಾಡಬೇಕು, ಎಲ್ಲರೂ ಬೆಳ್ಕೊಂಡು ತಿನ್ಬೇಕು. ಅಂದ್ರೆ ಒಂದೇ ತರ ಬೆಳೆಗಳು ಬೆಳೆಯೋದಕ್ಕಿಂತ ನಿಮ್ ತರ ಒಂದು ಸಮಗ್ರ ಕೃಷಿ, ಈಗ 10 ಎಕರೆ ಅಡಿಕೆ ನಾಟಿ ಮಾಡೋ ಬದಲು ಎಲ್ಲ 2 ಎಕರೆ ಮಾಡೋದು ಅನುಕೂಲ ಅಂತೀರ? ಅನುಕೂಲ ಸರ್, ಅನುಕೂಲ. ಆಮೇಲೆ ಹೆಂಗಂತಂದ್ರೆ ಅಡಿಕೆ ನನಗೆ ಕೈಗೆ ಬರಬೇಕು ಅಂತಂದ್ರೆ 6 ವರ್ಷ ಆಯ್ತು, 6 ವರ್ಷಕ್ಕೆ ನೀರಿನ ಸಮಸ್ಯೆ ಆಯ್ತು, 12ನೇ ವರ್ಷ 13ನೇ ವರ್ಷಕ್ಕೆ ನಾನು ಅಡಿಕೆ ಲಾಭ ಕಂಡಿದ್ದು, ಅಲ್ಲಿವರೆಗೂ ನಾನು ಅಡಿಕೆಗೆ ಇನ್ವೆಸ್ಟ್ ಮಾಡಿದ್ದೇ ಆಯ್ತು. ಆದ್ರೆ ದಾಳಿಂಬೆ ನನಗೆ 2ನೇ ವರ್ಷದಿಂದ ಇದು 14ನೇ ವರ್ಷದವರೆಗೂ ನನಗೆಲ್ಲೂ ಲಾಸ್ ಮಾಡಿಲ್ಲ. ದಾಳಿಂಬೆಯಿಂದನೇ ಅಡಿಕೆನ ಮೇಂಟೈನ್ ಮಾಡಿದ್ದೀನಿ ಅನ್ಬೋದು ಹೊರತು ಅಡಿಕೆಯಿಂದ ದಾಳಿಂಬೆ ಮೇಂಟೈನ್ ಮಾಡಿದ್ದೀನಿ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡಲ್ಲ. ಈಗ ಅಡಿಕೆ ಬೆಳೀತಿದ್ದಂತರು ದಾಳಿಂಬೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ರೈತರು, ನಮ್ಮ ರೈತರದ್ದು ಏನು ಪ್ರವೃತ್ತಿ ಅಂತಂದ್ರೆ ರೇಟ್ ಯಾವ ಜಾಸ್ತಿ ಆಗುತ್ತೋ ಅದ್ರ ಕಡೆ ಒಲವು ಕೂಡ ಜಾಸ್ತಿ. ಸಪೋಸ್ ಇವಾಗ ಅಡಿಕೆ ನಾಟಿ ಮಾಡ್ತಾ ಇದ್ದಾರೆ, ಅಡಿಕೆ ರೇಟ್ ಬಿಡೋತು ಅಂದ್ರೆ ಸ್ಟಾಪ್ ಮಾಡ್ತಾರೆ, ಏ ಬಿಡಪ್ಪ ಅಡಿಕೆ ರೇಟ್ ಬಿಡುತ್ತೆ ಅದಕ್ಕೆ ಯಾಕೆ 5 ವರ್ಷ ಬಂಡವಾಳ ಹಾಕೋಣ ಅಂತೇಳಿ. ಅದೇ ರೇಟ್ ಇರಲಿ ಇನ್ನು 10 ವರ್ಷ ಆಗಲಿ ಅದನ್ನು ಕಂಟಿನ್ಯೂ ಮಾಡ್ತಾನೆ ಹೋಗ್ತಾರೆ. ಹಾಗೆ ರೇಟು ಯಾವ ಕಡೆ ಇರುತ್ತೋ ಆ ಕಡೆ ರೈತರು ಒಲವು ಕೊಡ್ತಿದ್ದಾರೆ. ಆದ್ರಿಂದ ಯಾವುದೇ ಬೆಳೆ ಜಾಸ್ತಿ ಆಗುತ್ತೆ ಅಂತಂದರೆ ರೇಟಿನ ಮೇಲೆ ಡಿಪೆಂಡ್ ಆಗಿ ರೈತರು ಹೋಗ್ತಾರೆ. ಅದಕ್ಕೋಸ್ಕರ ಯಾವುದೇ ಒಂದು ಬೆಳೆ ಜಾಸ್ತಿ ಪ್ರದೇಶದಲ್ಲಿ ವಿಸ್ತಾರ ಆಗುತ್ತೆ ಅಂದ್ಕೋತೀನಿ. ಯಾಕೆ ನಿಮ್ಗೆ ಆಸಕ್ತಿ ಬಂತು ದಾಳಿಂಬೆ ಬೆಳಿಲಿಕ್ಕೆ? ಸರ್, ನನಗೆ ದಾಳಿಂಬೆ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ದಾಳಿಂಬೆ ಅದ್ರ ಬಗ್ಗೆ ಸ್ವಲ್ಪನೂ ಒಂದು ನಯಾ ಪಯಸದಷ್ಟು ಗೊತ್ತಿಲ್ಲ. ದಾಳಿಂಬೆ ಹಣ್ಣು ತಿನ್ಬೇಕು ಯಾರೋ ಬೆಳೀತಾರೆ ಅಷ್ಟು ಗೊತ್ತಿದ್ಬಿಟ್ರೆ, ನಾನು ಅಡಿಕೆ ಮತ್ತೆ ಬಾಳೆ 5 ಎಕರೆಯಲ್ಲಿ ಅಡಿಕೆ ಮಾಡಬೇಕು, 5,000 ಅಡಿಕೆ ಮಾಡಬೇಕು ಅಂತ ಇದ್ದೀನಿ ನನ್ನ ತಲೆಯಲ್ಲಿ. 5,000 ಅಡಿಕೆ, 5,000 ಬಾಳೆ ಮಾಡಿ ಒಂದೆರಡು ವರ್ಷ ಏನೋ ಮೇಂಟೈನ್ ಮಾಡಿ ಆ ಬಾಳೆಯಲ್ಲಿ ಆದಾಯ ಬರುತ್ತೆ, ಅದರಿಂದ ಮೇಂಟೈನ್ ಮಾಡಿದ್ರೆ ಅಡಿಕೆ ಬರುತ್ತೆ, ಆಮೇಲೆ ಹಂಗೆ ಜೀವನೋಪಾಯಕ್ಕೆ ಆಗುತ್ತೆ ಅಂತ ಮಾಡಿದೆ. ಆಗ ದೇವ್ರ ದಯೆಯಿಂದ ಲಕ್ಕನಹಳ್ಳಿ ಮಂಜಣ್ಣ ಅಂತೇಳಿ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಬಂದಂಗೆ ಬಂದರು. ಏನು ಮಾಡ್ತಿದ್ಯಪ್ಪ ಅಂತಂದರು, ಈ ಥರ ಮಾಡ್ತಿದ್ದೀನಣ ಅಂದಾಗ, ಏ ಬೇಡ ದಾಳಿಂಬೆ ಮಾಡು, ಇಲ್ಲಣ ನನ್ನ ಕೈಲಿ ಆಗಲ್ಲ, ದಾಳಿಂಬೆ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಭಾಳ ಕಷ್ಟ, ಅದಕ್ಕೆ ಔಷಧಿ ಹೊಡೆಯೋಕ್ಕೂ ನನ್ನ ನಿಯೋಗ್ತಿಗೆ ಆಗಲ್ಲ ಅಂತ ಇದೇ ಮಾತು ಹೇಳಿದ್ರು. ಇಲ್ಲ ಏನೋ ಆಗುತ್ತೆ ಮಾಡು, ನನ್ನ ಹೆಸರು ಹೇಳಿ ನಾನು ಮಾತು ಕೇಳಿ ಕೆಟ್ಟೆ ಅಂತ ಮಾಡು ಅಂತಂದರು. ಅವ್ರ ಮಾತು ಕೇಳಿದ್ಕೆ ಇವತ್ತು ಭೂಮಿ ತಾಯಿ ದಯೆ ಮಂಜುನಾಥ ಸ್ವಾಮಿ ಕೃಪೆಯಿಂದ ಇವತ್ತು ಇಲ್ಲಿವರೆಗೂ ಬರೋ ಅಂತ ಪರಿಸ್ಥಿತಿ ಭೂಮಿ ತಾಯಿ ಕೊಟ್ಟಿದ್ದಾಳೆ. ಎಷ್ಟು ಎಕರೆಯಲ್ಲಿ ದಾಳಿಂಬೆ ನಾಟಿ ಮಾಡಿ? ದಾಳಿಂಬೆ 8 ಎಕರೆಯಲ್ಲಿದೆ, ಈಗ 4 ಎಕರೆಯಲ್ಲಿ 6 ವರ್ಷದ ಗಿಡ ಇದೆ, ಇನ್ನು 4 ಎಕರೆಯಲ್ಲಿ 1.5 ವರ್ಷದ ಗಿಡ ಇದೆ. 4 ವರ್ಷದ್ದು ಅಲ್ಲಿ ಫಸಲು ಬರ್ತಾ ಇದೆ. ಫಸಲು ಬರ್ತಾ ಇದೆ. ಅಂತರ ಎಷ್ಟು ಕೊಟ್ಟಿದ್ರೆ ದಾಳಿಂಬೆಗೆ? ಸರ್, ನಾನು ಪ್ರಾರಂಭದಲ್ಲಿ ಅಂದರೆ ಮುಂಚೆ ಮಾಡಿದ ದಾಳಿಂಬೆ ಕಿತ್ತಾಟೆ, ಡಿಸೀಸ್ ಜಾಸ್ತಿ ಅಂತಂದ್ರೆ ಡಿಸೀಸ್ ಅಂದರೆ ಬೇರು ಕೊಳೆ ರೋಗ ಬಂದು ಹೋಯಿತು. ಅದಕ್ಕೆ 9-9 ಮಾಡಿದ್ದೆ ಅಡಿಕೆ ದಾಯನ, ಅಡಿಕೆ ಇಡಬೇಕು ಅಂತ ಪ್ರದೇಶ ಮಾಡಿದ್ದಕ್ಕೇ ದಾಳಿಂಬೆ ನಾಟಿ ಮಾಡಿದ್ದು. ಅದರಲ್ಲಿ ಸುಮಾರು 10 ಬೆಳೆ ಬೆಳೆದೆ. 10 ಬೆಳೆ ಆದಮೇಲೆ ತೆಗೆದು ಅದಕ್ಕೆ ಮತ್ತೆ ಅಡಿಕೆ ಮತ್ತೆ ಅರಣ್ಯ ಕೃಷಿ ಮಾಡಿದ್ದೇನೆ. ಈಗ ಹೊಸದಾಗಿ ಮಾಡಿರೋದು 12-10 ಮಾಡಿದ್ದೀನಿ. 12-10 ಸಾಕಾಗುತ್ತೆ, ಅದಕ್ಕೂ ದೊಡ್ಡದಾಯ ಮಾಡಿದ್ರೆ ಇನ್ನೂ ಒಳ್ಳೆದೇನೆ, ಆದರೆ 12-10 ಬೆಸ್ಟ್ ದಾಯ ಅಂತ ನನ್ನ ಅಭಿಪ್ರಾಯ. ಈಗ ಸಸಿನ ಎಲ್ಲಿಂದ ತಾಮಂದ್ರೆ? ಸರ್, ನನಗೆ ಅವರೇ ಮಂಜುನಾಥ್ ಅನ್ನೋರು ಬಳ್ಳಾರಿಯಿಂದ ತಂದುಕೊಟ್ಟಿದ್ರು. ನಾ 800 ಸಸಿ ತಂದುಕೊಟ್ಟಿದ್ರು. ಇವತ್ತು ಅಂಥವು 1,00,000 ಸಸಿ ನಮ್ಮ ತೋಟದಲ್ಲೇ ಮಾರಿದೇನೋ ಗೊತ್ತಿಲ್ಲ. ನಮ್ಮ ತೋಟದಲ್ಲೇ ಸಾಕಷ್ಟು ಸಸಿನ ಈಗ ಮಾರಾಟ ಮಾಡ್ತಾ ಇದೆ. ಅಂದ್ರೆ ಈಗ ಸಸಿ ಅಭಿವೃದ್ಧಿ ಮಾಡಿ ಸಸಿನ ಮಾರಾಟ ಮಾಡ್ತಾ ಇದ್ದೀವಿ. ದಾಳಿಂಬೆ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಅದಕ್ಕೆಲ್ಲ ನೀರಿನ ನಿರ್ವಹಣೆ, ಮೇಲ್ಗೊಬ್ಬರ ಕೊಡೋದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದನ್ನ ನೋಡಿದ್ರೆ ಮಾತ್ರ ಒಳ್ಳೆ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅಂತಾರೆ ರೈತರು. ಹೌದು ಸರ್. ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರು? ಸರ್, ದಾಳಿಂಬೆಗೆ ಮುಖ್ಯವಾಗಿ ನಮ್ಮ ವಾತಾವರಣದ ಅವಗುಣಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡ್ಬೇಕಾಗುತ್ತೆ. ದಾಳಿಂಬೆ ಬೆಳೆಯೋರು ನಾವೇನ್ ಮಾಡ್ತೀವಿ, ಮಳೆ ಬಂತು ಅಥವಾ ಮೋಡ ಮುಚ್ಕಂತು 4 ದಿನ ಮಳೆ ಇಟ್ಕಂತು ಅಂತಂದ್ರೆ ಯಾವ್ದೋ ಪೆಸ್ಟಿಸೈಡ್ ಫಂಗಿಸೈಡ್ ಹೊಡಿತೀವಿ. ಬಿಸಿಲಕ್ಕಾದಾಗ ಹೊಡೆಯೋದೇ ಇಲ್ಲ, ಏ ಏನೂ ಇಲ್ಲ ಬಿಡು, ಮೋಡ ಮುಚ್ಕೊಂಡ್ರೆ ಹೊಡಿಬೇಕು ಅನ್ನೋದೊಂದು ತಪ್ಪು ಭಾವನೆ ಇದೆ. ನಾವು ಪ್ರತಿದಿನ ಗಿಡಗಳನ್ನ ಅಬ್ಸರ್ವೇಷನ್ ಮಾಡಬೇಕು, ಯಾವ ಗಿಡ ಏನು ವ್ಯತ್ಯಾಸ ಆಗಿದೆ, ಯಾವ ಗಿಡದಲ್ಲಿ ಎಲೆ ಮೂತ್ರ ಬಂದಿದೆ, ಯಾವ ಗಿಡದಲ್ಲಿ ಚುಕ್ಕೆ ಬಂದಿದೆ, ಯಾವ ಕಾಯಿ ಮೇಲೆ ಮಚ್ಚೆ ಇದೆ ಅಥವಾ ಬುಡದಿಂದ ಕೊಳೆ ರೋಗ ಅಂತ ಬರ್ತಣ್ಣಿಗೆ, ಅದು ಯಾವ ಗಿಡದಲ್ಲಿದೆ, ಎಷ್ಟು ಗಿಡದಲ್ಲಿದೆ, ಮುಖ್ಯವಾಗಿ ಯಾವ ಗಿಡದಲ್ಲಿದೆ ಮತ್ತಕ್ಕಿಂತ ಎಷ್ಟು ಗಿಡದಲ್ಲಿದೆ, ಆ ಗಿಡದಲ್ಲಿ ಎಷ್ಟು ಕಾಯಿ ಇದೆ, ಈ ಥರದನ್ನ ಅಬ್ಸರ್ವೇಷನ್ ಮಾಡಿಕೊಂಡು ನಮ್ಮ ವಾತಾವರಣ ತಲೆಯಲ್ಲಿ ಇಟ್ಕೊಂಡು ನಮ್ಮ ವಾತಾವರಣಕ್ಕೆ ತಕ್ಕಂತೆ ಅದಕ್ಕೆ ಫಂಗಿಸೈಡ್ಸ್, ಅದು ವಾತಾವರಣ ನೋಡ್ಕೊಂಡು ಮಾಡಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, 4 ದಿನಕ್ಕೊಂದು 5 ದಿನಕ್ಕೊಂದು 10 ದಿನಕ್ಕೊಂದು ಸುಮ್ಮನೆ ಹೊಡಿ ಅಂತ ಹೇಳಿದ್ರೆ ಹೊಡೆಯೋದಷ್ಟೇ. ಏನು ಬಿಸಿಲಕ್ಕಾದಾಗ 15 ದಿನ 20 ದಿನ ಆದರೂ ಹೊಡೆದೇ ಇದ್ರೂ ನಡೆಯುತ್ತೆ. ಆದರೆ ನಮ್ಮ ರೈತರು ಬಿಸಿಲಕ್ಕಾದರೂ ಹೊಡಿತಾರೆ, ಬಿಸಿಲು ಕಾಯ್ದೆ ಇದ್ರೂ ಹೊಡಿತಾರೆ. ಇವತ್ತಿನ ವಾತಾವರಣ ಮೋಡ ಮುಸುಕಿದ ವಾತಾವರಣ, ತುಂತುರು ಹನಿ ಬಿದ್ದಾಗ ಅವನಿ ಇಲ್ಲದೆ ಇದ್ದಾಗ ಔಷಧಿ ಹೊಡ್ಕೊಂಡು ಸೂಕ್ತ. ನೀರೆಲ್ಲ ಡ್ರಿಪ್ ಮಾಡ್ಕೊಂಡಿದ್ರೆ ನೀರೆಲ್ಲ ಡ್ರಿಪ್, ಆಮೇಲೆ ಅತಿ ಕಡಿಮೆ ನೀರಲ್ಲಿ ಬೆಳೆಯುವಂಥ ಬೆಳೆ ಅಂದರೆ ದಾಳಿಂಬೆ. ಒಂದು ಇಂಚು ಅಥವಾ ಒಂದೂವರೆ ಇಂಚು ಇದ್ದರೆ ಒಂದು ಚಿಕ್ಕದೊಂದು ಕೃಷಿ ಹೊಂಡ ಟೈಪ್ ಮಾಡ್ಕೊಂಡು ಒಂದು 4 ಎಕರೆ 5 ಎಕರೆ ಮೇಂಟೈನ್ ಮಾಡ್ಬೋದು ನನ್ನ ಅನುಭವದಲ್ಲಿ. ಚೆನ್ನಾಗಿ ಇಳುವರಿ ಕೊಡಬೇಕಂದ್ರೆ ಮೇಲ್ಗೊಬ್ಬರ ಕೊಡಬೇಕಾಗುತ್ತೆ, ವರ್ಷದಲ್ಲಿ 1 ಸರಿ 2 ಸರಿ ಅಂತ ಹೇಳ್ತಾರೆ ರೈತರು. ನೀವು ಎಷ್ಟು ಟೈಮ್ ಕೊಡ್ತೀರಾ, ಏನೇನು ಗೊಬ್ಬರ ಕೊಡ್ತೀರಾ? ಸರ್, ನಾನು ಪ್ರಾರಂಭದಲ್ಲಿ ಪ್ರತಿ ವರ್ಷ ಹಣ್ಣಿಗೆ ಬಿಟ್ಟ ಮೇಲೆ ನಮ್ಮ ರೈತರು ಏನು ಮಾಡ್ತಾರೆ, ಪ್ರತಿ ವರ್ಷ ಹಣ್ಣು ಕಿತ್ತ ಮೇಲೆ ರೆಸ್ಟು ಅಂತ ಬಿಟ್ಬಿಡ್ತಾರೆ. ಅದಕ್ಕೆ ಯಾವುದೇ ನೀರು ಕೊಡೋದಿಲ್ಲ, ಯಾವುದೇ ಗೊಬ್ಬರ ಕೊಡೋದಿಲ್ಲ, ಆಮೇಲೆ ಅದಕ್ಕೆ ಯಾವುದಂತ ಆರೈಕೆನೂ ಮಾಡೋದಿಲ್ಲ. ಹಣ್ಣು ಕಿತ್ತರೂ ಜಮೀನಿಗೆ ದುಡ್ಡು ಬಂತು ಅಂದ ತಕ್ಷಣ ರೆಸ್ಟ್. ರೆಸ್ಟ್ ಅಂದ್ರೆ ಏನು? ಇವರು ರೆಸ್ಟ್, ಗಿಡನೂ ರೆಸ್ಟ್, ಗಿಡನೂ ರೆಸ್ಟ್. ಒಬ್ಬ ವೈದ್ಯ ಒಬ್ಬ ವ್ಯಕ್ತಿಗೆ ರೆಸ್ಟ್ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ, ಒಳ್ಳೊಳ್ಳೆದು ಊಟ ಮಾಡಿ ಆರಾಮ ಮಲಗಪ್ಪ, ನಿನ್ನ ದೇಹದಲ್ಲಿ ರಕ್ತ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಾಗ್ತೀಯ ಅಂತ. ಅದು ರೆಸ್ಟ್ ಅಂದ್ರೆ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ. ನಮ್ಮ ರೈತರು ಏನ್ ಮಾಡ್ತಾರೆ, ಹೊಟ್ಟೆ ಖಾಲಿ ಮಾಡಿ ಮತ್ತೆ ಗಿಡನ ವೀಕ್ ಮಾಡ್ತಾ ಅಂತ ಪ್ರವೃತ್ತಿಗೆ ಹೋಗ್ತಾರೆ. ಹಣ್ಣು ಕಿತ್ತ ತಕ್ಷಣ ನಾವು ಮಾಡಬೇಕಾಗಿರೋದು ಮತ್ತೆ ಮೇಲು ಗೊಬ್ಬರ ಆಗಿರ್ಬೋದು ಅಥವಾ ಕೊಟ್ಟೆ ಗೊಬ್ಬರ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟು ಮತ್ತೆ ಒಂದು 2 ತಿಂಗಳು 3 ತಿಂಗಳು ಚೆನ್ನಾಗಿ ನೀರು ಕೊಟ್ಟರೆ ಗಿಡ ನೆಲದಲ್ಲಿರ್ತಕ್ಕಂಥ ಅಥವಾ ನಾವು ಕೊಟ್ಟಿರೋ ಮೇಲು ಗೊಬ್ಬರದ ಅಂಶನ ಹೀರ್ಕೊಂಡು ಸದೃಢವಾಗುತ್ತೆ. ಮುಂದಿನ ಬೆಳೆಗೆ ಅದು ಸದೃಢವಾಗಿ ಮುಂದಿನ ಬೆಳೆ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಹಣ್ಣು ಕಿತ್ತ ತಕ್ಷಣ ಹಣ್ಣು ಕೊಟ್ಟೆ ವೀಕ್ ಆಗಿರುತ್ತೆ, ಮತ್ತೆ ಅದು ಹಣ್ಣು ಕೊಟ್ಟ ತಕ್ಷಣ ನೀರೇ ಕೊಡೋದಿಲ್ಲ, ಗೊಬ್ಬರ ಕೊಡೋದಲ್ಲಿ ನೀರೇ ಕೊಡೋದಿಲ್ಲ. ನೀರು ಕೊಡದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಗಿಡ ಬಾಡುತ್ತೆ, ಗಿಡದಲ್ಲಿ ಶಕ್ತಿ ಇಲ್ದಂಗಾಗುತ್ತೆ, ಆಗ ನೆಸ್ಟಿನ ಬೆಳವಣಿಗೆ ಕುಂಠಿತ ಆಗ್ಬೋದು ಅಥವಾ ರೋಗಕ್ಕೆ ತುತ್ತಾಗಬಹುದು. ಈಗ ಪ್ರಾರಂಭದಲ್ಲಿ ನೀವು ಹೆಂಗೆ ಎದುರಿದ್ರೋ ಆ ಥರ ಸಾಕಷ್ಟು ಜನ ದಾಳಿಂಬೆ ಬೆಳೆಯೋಕ್ಕೆ ಎದುರ್ತಾರೆ, ಅದಕ್ಕೆಲ್ಲ ಸಾಕಷ್ಟು ರೋಗ ಬರುತ್ತೆ, ಕೀಟ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಏನೇನು ಕೀಟ ಮತ್ತು ರೋಗ ಬರುತ್ತೆ ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಸರ್, ದಾಳಿಂಬೆಗೆ ಬರೋದು ಅಂತಂದರೆ ಕೊಳೆ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟು, ಆಮೇಲೆ ಕೊಳೆ ರೋಗ, ಅದು ಬಿಟ್ಟರೆ ಬೇರು ಕೊಳೆ ರೋಗ ಅಂತ ಬರುತ್ತೆ. ಅದಕ್ಕೆ ಮೇನ್ ಬೇಕಾದ್ರೆ ಫಂಗಿಸೈಡ್ ಜಾಸ್ತಿ. ಕೀಟನಾಶಕ ಅಂತಂದರೆ ಈ ತ್ರಿಪ್ಸು, ಮೈಟ್ಸು, ನುಸಿರೋಗಗಳು ಬರುತ್ತೆ. ಅದು ಪ್ರಾರಂಭ ಹಂತದಲ್ಲಿ ಹೂವಿನಿಂದ ಕಾಯಿಗಟ್ಟ ಹಂತದಲ್ಲಿ ಮಾತ್ರ ಬರುತ್ತೆ ತ್ರಿಪ್ಸು ಮತ್ತು ಮೈಟ್ಸು. ಅದಕ್ಕೆ ಪ್ರಾರಂಭ ಹಂತದಲ್ಲಿ ಮಾಡ್ಕೊಬೇಕು. ಅದಾದ ನಂತರ ಕಾಯಿ ಕೊರಕ ಬರುತ್ತೆ, ಅದು ಪ್ರಾರಂಭದಲ್ಲಿ ಒಂದು 3 ತಿಂಗಳೊಳಗೆ ಬರುತ್ತೆ, ಅದು ನೋಡ್ಕೊಂಡ್ರೆ ಮತ್ತೇನು ಬರೋದಿಲ್ಲ. ಇದು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ಕೊಳೆ ರೋಗ ಇದು ಹಣ್ಣು ಕೀಳೋವರೆಗೂ ಕಾಡ್ತಾ ಇರುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ನಿರ್ವಹಣೆ ಮಾಡಿದರೆ ಖಂಡಿತ ದಾಳಿಂಬೆ ಬೆಳೆನ ಬೆಳಿಬಹುದು. ಸರ್, ಇಳುವರಿ ಬರೋಣಂತೆ, ನಿಮ್ಮ ದಾಳಿಂಬೆ ತೋಟದಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ, ಇದನ್ನ ಎಲ್ಲಿ ಮಾರಾಟ ಮಾಡ್ತೀರಾ? ಸರ್, ನಮ್ಮ ತೋಟದಲ್ಲಿ ನಾನು 1st ವರ್ಷದಿಂದ ಇಲ್ಲಿವರೆಗೂ ಮ್ಯಾಕ್ಸಿಮಮ್ಮು ಅಥವಾ ಮಿನಿಮಮ್ಮು ಅಂತಂದರೆ ಮಿನಿಮಮ್ ಅಂತಂದರೂ 15 ಟನ್ ಬೆಳೀತಾ ಇದ್ದೀನಿ. ಒಂದು 800 ಗಿಡದಲ್ಲೂ 15 ಟನ್ ಬೆಳೆದೆ, 25 ಟನ್ವರೆಗೂ ಬೆಳೆದಿದ್ದೀನಿ. ನಾನು ಯಾವುದೇ ಮಾರ್ಕೆಟಿಂಗು ಬೆಂಗಳೂರು ಆದ್ವಿ ಅಥವಾ ಬೇರೆ ಕಡೆ ಆಗಲಿ ತಾಂಡೋಗಿಲ್ಲ. ನಮ್ಮ ತೋಟದ ಹಣ್ಣನ್ನು ನಮ್ಮ ತೋಟದಲ್ಲೇ ಖರೀದಿದಾರರು ಬರ್ತಾರೆ, ಒಂದು ರೇಟ್ ಫಿಕ್ಸ್ ಮಾಡಿ ತೋಟದಲ್ಲೇ ಕೊಟ್ಟಿದ್ದೀನಿ ಹೊರತು ಒಂದು ಹಣ್ಣು ನಮ್ಮ ಮಾರ್ಕೆಟಿಂಗ್ ಅಂತ ಬೇರೆ ಕಡೆ ತಾಂಡೋ ಮಾಡಿಲ್ಲ. ಆಮೇಲೆ ಮಾರ್ಕೆಟಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ದಲ್ಲಾಳಿಗಳು ರೈತರನ್ನ ತುಳಿಯೋ ಬದುಕನ್ನು ಮಾಡ್ತಾರೆ ಹೊರತು ರೈತರಿಗೆ ಒಂದು 8 ಅಣಿ ಹಾಕ್ಕೊಡೋಣ ಅಂತ ಬದುಕು ಯಾರು ಮಾಡೋದಿಲ್ಲ. ಸೊ ಇಲ್ಲೇ ಲಾಸ್ ಹೋಗ್ಲಿಕ್ಕೆ ಸಾಮೇಲೆ ಅಲ್ಲಿ ಕಮಿಷನ್ 10 ರೂಪಾಯಿನ ಕಮಿಷನ್ ತಂತಾನೆ. ನಾವು ಹೋಗೋ ಬರೋ ಟ್ರಾನ್ಸ್ಪೋರ್ಟೇಷನು, ಟೆನ್ಷನ್ನು ಅದೇನು ಇರಲ್ಲ. ಇಲ್ಲೇ ಹೆಚ್ಚು ಕಮ್ಮಿ ಮಾತಾಡಿಕೊಟ್ರೆ ತೋಟದಲ್ಲಿ ಅನುಕೂಲ ಅಂತ. ತೋಟದಲ್ಲಿ ಹೆಂಗೆ ಸಿಗ್ತಾ ಇದೆ ರೇಟ್ ನಿಮಗೆ? ಸೊ ಮಾರ್ಕೆಟ್ ಏನು ರೇಟ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ 40 ರೂಪಾಯಿಂದನೂ ಕೊಟ್ಟಿದ್ದೀನಿ, 40 ರೂಪಾಯಿನೂ ಕೊಟ್ಟಿದ್ದೀನಿ, 110 ರೂಪಾಯಿ 120 ರೂಪಾಯಿವರೆಗೂ ಕೊಟ್ಟಿದ್ದೀನಿ. ಈಗ ಒಬ್ಬ ರೈತರು ದಾಳಿಂಬೆ ಬೆಳೆದಂತಾರೆ, ಏನು ರೇಟ್ ಸಿಕ್ಕರೆ ಲಾಸ್ ಆಗಲ್ಲ ಅವರಿಗೆ? ಸರ್, ರೇಟು ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವುದೇ ಬೆಳೆ ಬೆಳೀರಿ ರೈತರು, ಯಾವುದೇ ತರಕಾರಿ ಇರ್ಬೋದು ಹಣ್ಣಾಗಿರ್ಬೋದು ಅನ್ನೋದು, ಅವರು ಇಳುವರಿ ತೆಗಿಬೇಕು. ಇಳುವರಿ ತೆಗೆದಾಗ ಮಾತ್ರ ರೈತ ಲಾಭಾಂಶ ನೋಡೋಕ್ಕಾಗುತ್ತೆ ಹೊರತು ರೇಟನ್ನು ಗಮನದಲ್ಲಿ ಇಟ್ಕೊಂಡು ನಾನು ಬೆಳಿತೀನಿ ಅಂತಂದರೆ ಕೈ ಸುಟ್ಕೊತಾನೆ. ರೇಟ್ ಇದ್ದಾಗ ಅದಕ್ಕೆ ಗೊಬ್ಬರ ಹಾಕ್ತಾನೆ, ಔಷಧಿ ಹೊಡಿತಾನೆ, ಎಲ್ಲ ಮಾಡ್ತಾನೆ. ರೇಟ್ ಇಲ್ಲಪ್ಪ ಅಂದ್ರೆ ಬಿಡಪ್ಪ, ಹಾಕಿರೋದೆ ಜಾಸ್ತಿ ಬಂಡವಾಳ ಆಯಿತು, ಇನ್ನೇನು ಬರೋದ್ರ ಅದೆಷ್ಟು ಯಾಕೆ ಕೈ ಸುಟ್ಕೊಳ್ಳೋದು ಯಾಕೆಂತ ಸುಮ್ಮನಾದಾಗ ಅದು ಕೈ ಸುಟ್ಕೊಂಡು. ರೇಟ್ ಏನಾದರೂ ಅಲ್ಲಿ ನಾನು ಇಳುವರಿ ತೆಗಿಬೇಕು ಅಂತೇಳಿ ಅದಕ್ಕೆ ಗಿಡಕ್ಕೆ ಏನೇನು ಪೋಷಕಾಂಶ ಹಾಕಬೇಕು ಅದನ್ನೆಲ್ಲ ಹಾಕಿ ಇಳುವರಿ ತೆಗೆದಾಗ ಕೊನೆ ಪಕ್ಷ ಅವನು ಹಾಕಿದ ಬಂಡವಾಳ ಅಂತೂ ಬಂದೇ ಬರುತ್ತೆ. ಈ ದಾಳಿಂಬೆಗೆಲ್ಲ ತುಂಬ ಖರ್ಚು ಬರುತ್ತೆ ಅಂತಾರಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ? ನಿಮಗೆ ಮಾರಾಟ ಮಾಡಿದಾಗ ಈಗಿನ ಬೆಲೆ ಅಂತ ಲೆಕ್ಕ ಹಾಕಿದ್ರೆ ಎಷ್ಟು ಲಾಭ ಬರೋ ಸಾಧ್ಯ? ನನ್ನ ಪ್ರಕಾರ 1,000 ಗಿಡಕ್ಕೆ ಹೊಸದಾಗಿ ಮಾಡೋರಿಗೆ ಇವತ್ತಿನ ರೇಟು, ಇವತ್ತಿನ ಕೂಲಿ, ನಾಲಿ, ಗೊಬ್ಬರ ಎಲ್ಲ ಲೆಕ್ಕ ಹಾಕ್ತಾ ಒಂದು ಬೆಳೆ ಬೆಳೆಯೋದಕ್ಕೆ 6 ಲಕ್ಷ ರೂಪಾಯಿ ಬೇಕಾಗುತ್ತೆ ಇವತ್ತಿಗೆ. ಇವತ್ತಿನ ಅಟ್ ಪ್ರೆಸೆಂಟ್ ರೇಟ್ ಹೇಳ್ತಿರೋದು. 2nd ಬೆಳೆ 3nd ಬೆಳೆಗೆಲ್ಲ 1-5 ಲಕ್ಷ ಬಂದೇ ಬರುತ್ತೆ. ಯಾಕಂದರೆ ಡ್ರಿಪ್ಪು ಅದಿರೋದಿಲ್ಲ, ಆಗ ಗೊಬ್ಬರ ಪ್ರತಿ ವರ್ಷ ಹಾಕಬೇಕು, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಕಳೆ ಅಂದರೆ ಬಡ್ಡೆಯಲ್ಲಿ ಗಿಡ ಚಿಕ್ಕವಿದ್ದಾಗ 2 ತಿಂಗಳಿಗೆ ಒಂದು ಸತಿ ಕಳೆ ತೆಗೆಸಿರೋ ನಡೆಯುತ್ತೆ. ಇಲ್ಲಿ ಕಳೆ ಬಡ್ಡೆಯಲ್ಲಿ ಬಿಟ್ಕೊಳೋಗಿಲ್ಲ, ವೀಡ್ ಕಟ್ ಓಡಿಸ್ಬೇಕು, ಹಾಗಾಗಿ ಲೇಬರು ಜಾಸ್ತಿ ತಾಣುತ್ತೆ. ಔಷಧಿನೂ ವಾತಾವರಣ ತಂಪಾಗಿದ್ದಾಗ ಜಾಸ್ತಿ ಸ್ಪ್ರೇ ಮಾಡ್ಬೇಕಾದ್ರೆ ಜಾಸ್ತಿ ಅಂದರೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಹೋದಾಗ ಖರ್ಚು ವೇರಿಯೇಷನ್ ಆಗುತ್ತೆ. ಬಾಕ್ಸು ಅದು ಇದು ಆಳಮೂಳ ಅಂತ ಹೋದ್ರೆ ಇದೆಲ್ಲ ಖರ್ಚು ಕಾಳದ ನಿಮ್ಗೆ ವರ್ಷಕ್ಕೆ ಎಷ್ಟು ಲಾಭ ಬರ್ತಾ ಇದೆ? ಸರ್, ನನಗೆ ಪ್ರತಿ ವರ್ಷ ನಾನು ಇಷ್ಟು ಅಂತ ಏನಿಲ್ಲ, ರೇಟ್ ಕಮ್ಮಿ ಇದ್ದಲ್ಲ ಅಥವಾ ಜಾಸ್ತಿ ಎಂದೂ ಕೈ ಸುಟ್ಕೊಂಡಿಲ್ಲ. ಮಿನಿಮಮ್ ನನಗೆ 5 ಲಕ್ಷ ರೂಪಾಯಿ ಬಂದಿದೆ, ಮ್ಯಾಕ್ಸಿಮಮ್ 15 ಲಕ್ಷ ಬಂದಿದೆ. ನೀವು ಹೇಳಿದ್ರಿ ಕೂಲಿ ಕಾರ್ಮಿಕರು ಬೇಕಾಗುತ್ತೆ ಅಂತ, ಈ ಅಡಿಕೆ ತೋಟ, ಈ ದಾಳಿಂಬೆ ತೋಟ ಇವೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಜನ ಕೂಲರ್ ಬೇಕಾಗುತ್ತೆ, ಲೇಬರ್ ಸಮಸ್ಯೆ ನಿಮಗೆ ಕಾಡ್ತಾ ಇಲ್ವಾ? ಸರ್, ಲೇಬರ್ ಸಮಸ್ಯೆನೂ ಕಾಡ್ತಾ ಇದೆ, ಬಟ್ ಈಗ ನಾನು 0 ಕಲ್ಟಿವೇಷನ್ ಮಾಡಿರೋದ್ರಿಂದ ಅಡಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ಇಡೀ ವರ್ಷ ಎಲ್ಲ ಉಪಯೋಗಿಸಿದ್ರು ಒಂದು 10 ಗಂಡಾಳು ಇಲ್ಲ ಒಂದು 5-8 ನಾಳು ಉಪಯೋಗಿಸ್ಬೋದು ಅಡಿಕೆ ತೋಟಕ್ಕೆ. ದಾಳಿಂಬೆಗೆ ನನಗೆ ಗಂಡಾಳು ಔಷಧಿ ಸ್ಪ್ರೇ ಮಾಡೋಕ್ಕಿರ್ಬೋದು, ಅಥವಾ ಎಣ್ಣಾಳು ಅದರ ಸುತ್ತ ಕಳೆ ಬಂದಾಗ ತೆಗೆಯೋದಕ್ಕೆಲ್ಲ ಎಣ್ಣಾಳು ಜಾಸ್ತಿ ಬೇಕಾಗುತ್ತೆ. ನಮ್ಮ ತೋಟಕ್ಕೆ ಸದ್ಯ ಒಂದು 7-8 ಜನ ದಾಳಿಂಬೆ ಇದ್ದಾಗ ರೆಗ್ಯುಲರ್ ಆಗ 4-5 ತಿಂಗಳು ಕಾಯಮಕ್ಕೂ ಬರ್ತಾರೆ, ಅವರಿಂದ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಅಡಿಕೆ ದಾಳಿಂಬೆ ನಿಮಗೆ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಇದ್ರ ಜೊತೆಗೆ ನಾವು ಅರಣ್ಯ ಕೃಷಿ ಮಾಡಿದೀವಿ ಅಂತಂದ್ರೆ ಏನೇನು ಅರಣ್ಯ ಕೃಷಿ ಮಾಡಿದ್ರೆ? ಸರ್, ಅರಣ್ಯ ಕೃಷಿಯಲ್ಲಿ ತೇಗ ಇದೆ, ಮಹಾಗಣಿ ಇದೆ, ಬೀಟೆ ಇದೆ, ಒನ್ನೆ ಇದೆ, ಪುನರ್ಪುಳಿ ಇದೆ. ಆಮೇಲೆ ಪ್ರಾಯೋಗಿಕವಾಗಿ ಯಾವುದೇ ಹೊಸ ಗಿಡಗಳು, ಕಾಡು ಜಾತಿ ಗಿಡಗಳು ಅಂದರೆ ರುದ್ರಾಕ್ಷಿನ ಒಂದೆರಡು ಶಾಂಪಲ್ಗೆ ಹಾಕಿದ್ದೀನಿ. ಆಮೇಲೆ ಹೊಸ ಹೊಸದಾಗಿ ಏನು ಯಾವುದೇ ಗಿಡ ಬಂದ್ರೂ ಅದನ್ನು ಪ್ಲಾಂಟೇಷನ್ ಮಾಡಿ ಅಲ್ಲಿ ಬೆಳೆಯುವಂಥ ಪ್ರವೃತ್ತಿನ ಮಾಡ್ಕೊಂಡಿದ್ದೀನಿ. ಸರ್, ಈ ತೋಟಗಾರಿಕೆ ಕೃಷಿ ಜೊತೆ ಅರಣ್ಯ ಕೃಷಿ ಮಾಡಬೇಕಂತ ಯಾಕೆ ಆಸಕ್ತಿ ಬಂತು? ಸೊ ಇಲ್ಲಿ ನಮಗೆ ಯಾವುದೇ ಬೆಳೆ ಬೆಳೆದ್ರೂ ಒಂದು ಗಿಡಕ್ಕೆ ಆಸರಣೆ ಹೊರತು ಶತ್ರು ಅಲ್ಲ. ಹಾಗಾಗಿ ಒಂದು ಗಿಡ ಬೆಳೆಯೋದ್ರಿಂದ ಇನ್ನೊಂದು ಗಿಡಕ್ಕೆ ಆಸರೆ ಆಗುತ್ತೆ. ಆಮೇಲೆ ಗಾಳಿ ಚಾಟ ತಡೆಹಿಡಿಬಹುದು, ಆಮೇಲೆ ಅದರಿಂದ ನಮಗೆ ಸಿಗೋಂಥ ಒಣ ತರಗು ಇರ್ಬೋದು, ಅದರಿಂದ ಗೊಬ್ಬರ ಮಾಡ್ಬೋದು. ಈ ಥರದ್ದೆಲ್ಲ ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ, ತೇವಾಂಶ ಉಳಿಯುತ್ತೆ. ಈ ಥರದ್ದೆಲ್ಲ ಮನಗಂಡು ಒಂದು ಅರಣ್ಯ ಕೃಷಿ ಇರಬೇಕು ಅನ್ನೋದು ಮಂದಟ್ಟೆ. ಆಮೇಲೆ ಇವತ್ತಿನ ಆಕ್ಸಿಜನ್ ಲೆವೆಲ್ಗಳು, ಮೊನ್ನೆ ಕೊರೋನಾ ಇದ್ರಲ್ಲೆಲ್ಲ ಆದರೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಪ್ರದೇಶ ಆದ್ರೂ ಸ್ವಲ್ಪ ವಾತಾವರಣ ಚೆನ್ನಾಗಿರಲಿ ಅನ್ನೋದನ್ನು ಎಲ್ಲ ಒಂದು ಕಡೆ ಯೋಚನೆ ಮಾಡಿ 1 ಎಕರೆ 1.5 ಎಕರೆ ಅದಕ್ಕೆ ಅಂತಲೇ ಸೀಮಿತವಾಗಿಟ್ಟಿದ್ದೀನಿ. ಈಗ ಯಾವುದೇ ಒಬ್ಬ ಕೃಷಿಯಲ್ಲಿ ಏನಾದರೂ ಸ್ವಲ್ಪ ಪ್ರಗತಿ ಕಾಣಬೇಕಂದ್ರೆ ಈ ತರ ಸಮಗ್ರ ಕೃಷಿ ಅಳವಡಿಸ್ಕೋಬೇಕು, ಈ ಸಮಗ್ರ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸ್ಕೋಬೇಕು ಅಂತ ಹೇಳ್ತಿರ್ತಾರೆ, ಏನಾದರೂ ಉಪಕಸಬುಗಳು ಅಳವಡಿಸ್ಕೊಂಡಿದ್ದೀರಾ? ಸರ್, ನಾನು ಉಪಕಸಬು ಅಂತಂದ್ರೆ ನನಗೆ ಇದನ್ನು ನೋಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಉಪಕಸಬಲ್ಲೂ ಲಾಭ ಇದೆ ಇಲ್ಲ ಅಂತಲ್ಲ, ನಾನು ಈಗ ಸಗಣಿ ಅಥವಾ ಗಂಜಲಕ್ಕೋಸ್ಕರ ಒಂದು ನಾಟಿ ಹಸು ಇದೆ, ಒಂದು ಮಲ್ನಾಡ್ ಗಿಡ್ಡ ಇದೆ, ಒಂದು ಜರ್ಸಿ ಇದೆ. ಗಂಜಲದಿಂದ ಜೀವಾಮೃತ ಮಾಡ್ತಾ ಇದ್ದೀನಿ. ಸಗಣಿ ಬಗ್ಡ ಮಾಡಿ ಮುಂಚೆ ಹೇಳ್ದಂಗೆ ಪ್ರತಿ ಗಿಡಕ್ಕೂ ಮಾಡಿ ಗೊಬ್ಬರ ಹೊರಗಡೆಯಿಂದ ತರೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದೊಂದು ಪ್ಲ್ಯಾನ್ ಇದೆ, ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಕೂಡ. ಕೋಳಿ ಸಾಕಾಣಿಕೆ ಅಂದರೆ ಬಲ್ಕಾಗಿ ಮಾಡಿದರೆ ಅವಕ್ಕೆ ಸ್ವಲ್ಪ ವಿಶೇಷವಾಗಿ ಕೇರ್ ಕೊಡಬೇಕಾಗುತ್ತೆ. ಹಾಗಾಗಿ ನಮ್ಮ ತೋಟದಲ್ಲಿ ಇರಲಿ ಅಂತೇಳಿ ನಾಟಿ ಕೋಳಿ ಇದ್ದಾವೆ, ಟರ್ಕಿ ಇದ್ದಾವೆ, ಗಿನಿ ಕೋಳಿ ಇದೆ, ಬಾತುಕೋಳಿ ಇದ್ದಾವೆ, ಪಾರಿವಾಳ ಇದ್ದಾವೆ, ಎಲ್ಲವೂ ಇರಬೇಕು. ಅಥವಾ ಯಾರೋ ನಮ್ಮ ಸ್ನೇಹಿತರು ಬಂದರೆ ಬೇಜಾರು ಆಯ್ತು, ಒಂದು 10 ನಿಮಿಷ ಕುತ್ಕೊಂಡು ಖುಷಿ ಪಟ್ಟು ಹೋದ್ರೆ ಅದು ನಮಗೊಂಥರ ಖುಷಿ. ಅಥವಾ ನಮಗೇನೋ ಬೇಜಾರಾದ 10 ನಿಮಿಷ ಅವನ್ನೆಲ್ಲ ನೋಡ್ತಾ ಕುತ್ಕೊಂಡಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಈ ಥರ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲದನ್ನು ಸಾಕಿದ್ದೀವಿ. ಸರ್, ಸಿದ್ದೇಶ್ ಅವರೇ, ಈಗ 16 ಎಕರೆ ನೀರಾವರಿ ಮಾಡಿದ್ರೆ ಈಗ ಯಾವ್ಯಾವ ಒಬ್ಬ ರೈತ ಯಾವುದೇ ಕೃಷಿ ಬದುಕು ಮಾಡಿದರೂ ಅದನ್ನ ಕಾಪಾಡಬೇಕು ಅಂತಂದರೆ ಸುತ್ತ ಬೇಲಿ ಮಾಡ್ತಾರೆ, ಸಾಕಷ್ಟು ಖರ್ಚು ಮಾಡಿ ತೋಟ ಮಾಡಬೇಕಾದ್ರೆ. ನೀವು ಯಾವ ಥರ ಬೇಲಿ ಮಾಡ್ಕೊಂಡಿದ್ದೀರಾ? ಈಗ ಕೆಲವರೆಲ್ಲ ತಂತಿ ಬೇಲಿ ಮಾಡ್ತಾರೆ, ಕೆಲವರೆಲ್ಲ ಜೀವಂತ ಬೇಲಿ ಮಾಡ್ತಾರೆ, ನೀವು ಯಾವ ಥರ ಮಾಡ್ಕೊಂಡಿದ್ದೀರಾ? ಸರ್, ನಾನು ಪ್ರಾರಂಭದಿಂದಲೂ ಜೀವಂತ ಬೇಲಿನೇ ಮಾಡಿದ್ದೀನಿ. ಯಾಕಂದರೆ ತಂತಿ ಬೇಲಿ ಲಕ್ಷಗಟ್ಟಲೆ ದುಡ್ಡು ಬೇಕು, ಕಲ್ಕಂಬ, ಫೆನ್ಸಿಂಗ್, ತಂತಿ ಅಂತೆ, ಮತ್ತೆ ಅದು ಮುರಿದೋಗ್ಬೋದು, ಮತ್ತೊಂದು ಮುಗ್ದೊಂದು ಅಂತೇಳಿ ಲಕ್ಷಗಟ್ಟಲೆ ಬಂಡವಾಳ ಹಾಕ್ಬೇಕು ಅಷ್ಟೇ. ಪ್ರಾರಂಭದಲ್ಲೇ ನಾವು ಲಕ್ಷಗಟ್ಟಲೆ ಬಂಡವಾಳ ಹಾಕಿದಾಗ ಅದರಿಂದ ಬರೋ ಆದಾಯ ನಮಗೆ ಕಡಿಮೆ ಆಗುತ್ತೆ, ನಾವು ಕಟ್ಟ ಬಡ್ಡಿ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರಾರಂಭದಿಂದ ನಾನು ಜೀವಂತ ಬೇಲಿ ಇದೆ. ತೋಟ ಸುತ್ತ ಸೀಮೆಜಾಲಿ ಗಿಡ ಇದ್ದಾವೆ, ಅದ್ರ ಜೊತೆಗೆ ಒಂಗೆ ಇದೆ, ಬೇವಿದೆ, ಬೇವು ಸುತ್ತ ನೋಡಿ, ಇಡೀ ತೋಟ ಸುತ್ತ ಬೇವಿದೆ. ಬೇವಿರೋದ್ರಿಂದ ನಮಗೆ ಒಳ್ಳೆ ಗಿಡಗಳಿಗೆ ಗಾಳಿ ಸಿಗ್ಬೋದು, ಸರ್ಬ್ ಸಿಗುತ್ತೆ. ಪ್ರತಿ ವರ್ಷ ಅಡಿಕೆಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 5-6 ಟನ್ನು ಸರ್ಬ್ ಆಗುತ್ತೆ. ಅದರಿಂದ ತೋಟಕ್ಕೂ ಅನುಕೂಲ ಆಗೋದ್ರಿಂದ ಜೀವಂತ ಬೇಲಿ ಮಾಡೋದೇ ಸೂಕ್ತ. ಖರ್ಚು ಕಡಿಮೆ ಆಗುತ್ತೆ, ನಿಮ್ದು ಎಲ್ಲ ಕೃಷಿ ಬದುಕು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಸರ್, ಯಾವುದೇ ಬದುಕು ಮಾಡಿದ್ರು ಅಲ್ಲಿ ನಮ್ದೇ ಅಂತ ಶ್ರಮ ಇದ್ದೇ ಇರಬೇಕು. ನಾನು AC ರೂಮ್ ಅಲ್ಲಿ ಕುಟ್ಕೊಂಡು ದುಡಿತೀನಿ ಅಂದ್ರೆ ಅವ್ರಿಗೆ ಆದಂತ ಟೆನ್ಷನ್ ಇದ್ದೇ ಇರುತ್ತೆ, ಅವ್ರಿಗೆ ಆದಂತ ವರ್ಕ್ ಲೋಡ್ ಇದ್ದೇ ಇರುತ್ತೆ. ಅವರು ಆ ಕೆಲಸ ನಿರ್ವಹಣೆ ಮಾಡಿದ್ರೆ ಮಾತ್ರ ಅವರಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲ, ಅದು ಸ್ಯಾಲ್ರಿ ಸಿಗ್ಬೋದು. ಇಲ್ಲೂ ಅಷ್ಟೇ, ರೈತರನು ಅಲ್ಲಿಂದ ಸ್ವಲ್ಪ ಹೆಚ್ಚಿಗೆ ಶ್ರಮ ಇರ್ಬೋದು, ಸ್ವಲ್ಪ ಮಳೆ ಗಾಳಿ ಬಿಸಿಲಲ್ಲಿ ಮಾಡ್ಬೋದು, ಆದರೆ ಬೇರೆಲ್ಲೂ ಸಿಗಲ್ಲ. ರೈತಾಪಿ ಬದುಕಲ್ಲಿ ಕರೆಕ್ಟಾಗಿ ನಾವು ಮನಸ್ಸು ಕೊಟ್ಟು ಮಾಡಿದರೆ ಬೇರೆ ಎಲ್ಲೂ ಸಿಗದಂಥ ಆದಾಯ, ಬೇರೆ ಎಲ್ಲೂ ಸಿಗದಂಥ ಮನಃಶಾಂತಿ, ನೆಮ್ಮದಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊಂದೆಲ್ಲ ಜಮೀನು ನೋಡ್ಕೋಬೇಕಂದ್ರೆ ಮನೆಯ ಸಹಕಾರನೂ ಬೇಕಾಗುತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ, ಯಾವ ರೀತಿ ಸಹಕಾರ ಸಿಗ್ತಾ? ಈಗ ನಾನು, ನನ್ನ ತಮ್ಮ, ನಮ್ಮ ಅಪ್ಪಾಜಿ ಅಮ್ಮ ಇದ್ದಾರೆ, ಅವರು ನಮ್ಮ ಅಪ್ಪಾಜಿ ಅವರ ಅನುಭವನೇ ಇವತ್ತು ನನಗೆ ಕೃಷಿ ಮಾಡೋದಕ್ಕೆ ಇಷ್ಟೊಂದು ಪ್ರೇರಣೆ ಆಗಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಮದುವೆ ಆಗಿಲ್ವಾ? ಇಲ್ಲಿ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ನನ್ನ ತಮ್ಮಂಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಮುಂದಿನ ಏನೇನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಏನಾದರೂ ಇಟ್ಕೊಂಡಿದ್ದೀರಾ? ಬಹಳಷ್ಟು ಐಡಿಯಾ ಇದಾವೆ. ಸುಮ್ನೆ ಹೇಳ್ಕೊಂಡು ಪುಳ್ಳಾಗತ್ಕಿಂತ ಮಾಡ್ಕೊಂಡು ತೋರಿಸ್ಬೇಕು ಅನ್ನೋಂಥದ್ದು ನನ್ನ ಯೋಚನೆ ಅಭಿಪ್ರಾಯ. ಸಿದ್ದೇಶ್ ಅವರು, ಈ ಕಾರ್ಯಕ್ರಮ ಕೇಳುವಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸರ್, ನನಗೆ ಸಂಪರ್ಕ ಮಾಡುವಂತ ರೈತರು ನನ್ನ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9449516123, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಕಸ್ಮಾತ್ ನಮ್ಮ ತೋಟ ನೋಡಬೇಕು ಅಂತ ಬಯಸಿದಂತ ರೈತರು, ಹಿರಿಯೂರಿಂದ 3 ಕಿಲೋಮೀಟರ್ ಅಲ್ಲಿ ನಮ್ಮ ಜಮೀನು ಇದೆ KM ಕೊಟ್ಟಿಗೆ ಅಂತ ಹೇಳಿ ಅಲ್ಲಿಗೆ ಬಂದ್ರೆ ನಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿರೋ ರೀತಿ ಅದನ್ನೆಲ್ಲ ನೋಡಿ ನೀವು ಅಳವಡಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಸರ್. ರೈತ ಬಾಂಧವರೇ, ಇದು ಹಿರಿಯೂರಿನ ಪ್ರಗತಿಪರ ಕೃಷಿಕರಾದ ಜಿ ಸಿದ್ದೇಶ್ ಅವರ ಮೊಬೈಲ್ ಸಂಖ್ಯೆ 9449519612633. ಬಹಳ ಸಂತೋಷ ಸಿದ್ದೇಶ್ ಅವರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಲ್ದಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಆಕಾಶವಾಣಿ ಕೇಂದ್ರಕ್ಕೂ ಮತ್ತೆ ಎಲ್ಲಾ ರೈತರಿಗೂ ಒಳ್ಳೆದಾರಿ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರಿನ ಪ್ರಗತಿಪರ ಕೃಷಿಕ ಜಿ ಸಿದ್ದೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಜಗದೀಶ್ ಗೋಪನಹಳ್ಳಿ. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ https://innovativeindia.mygov.in/. ಇದೀಗ ಕೇಳೋಣ. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಟಿವಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಬಬೂರ್ ಫಾರ್ಮ್ ಹಿರಿಯೂರಿನಲ್ಲಿ ಮಣ್ಣು ವಿಜ್ಞಾನಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನಾವು ಮೊದಲನೇದಾಗಿ ಮಾಗಿ ಉಳುಮೆ ಬಗ್ಗೆ ಹೇಳೋದಾದ್ರೆ, ಮಾಗಿ ಉಳುಮೆನ ನಾವು ರೈತರು ಬಹಳ ವರ್ಷಗಳಿಂದ ಅನಾದಿ ಕಾಲದಿಂದನೂ ಅದನ್ನ ಪ್ರಾಕ್ಟೀಸ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಎಲ್ಲಾ ಕಾಲದಲ್ಲೂ ನಾವು ಬೆಳೆಗಳನ್ನ ಬೆಳೆಯುವಂತ ಒಂದು ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಮಾಗಿ ಉಳುಮೆನ ಅಷ್ಟು ಹೆಚ್ಚಾಗಿ ಇವಾಗ ಯಾರು ಮಾಡ್ತಾ ಇಲ್ಲ. ಈಗ ಮಾಗಿ ಉಳುಮೆ ಬಗ್ಗೆ ಏನು ಅದ್ರ ಮಹತ್ವ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮಾಗಿ ಉಳುಮೆ ಮಾಡೋದ್ರಿಂದ ನಾವು ಮುಂಗಾರಿನಲ್ಲಿ ಏನಾಗುತ್ತೆ ಮಳೆ, ಆ ಮಳೆ ನೀರನ್ನ ನಾವು ಇಂಗ್ಸುವಂತದ್ದು ಕೆಪಾಸಿಟಿ ಏನಿರುತ್ತೆ ಅದನ್ನ ಜಾಸ್ತಿ ಮಾಡುತ್ತೆ ಮಾಗಿ ಉಳುಮೆ ಮಾಡೋದ್ರಿಂದ. ಅದು ಮೊದಲನೇ ಉದ್ದೇಶ. ಅದ್ರ ಜೊತೆಗೆ ನಾವು ಇನ್ನೂ ಏನ್ ಮಾಡಬಹುದು ಅಂತಂದ್ರೆ, ಕೆಳಗಿನ ಮಣ್ಣು ಮೇಲ್ಗಡೆ ಬರುತ್ತೆ. ಈ ರೀತಿ ಆಗೋದ್ರಿಂದ ಏನಾಗುತ್ತಂದ್ರೆ, ನಿಮ್ಗೆ ಅಲ್ಲಿ ಕೀಟಗಳ ಒಂದು ಕೋಶ ಇರ್ಬೋದು ಅಥವಾ ಮೊಟ್ಟೆಗಳಾಗಿರ್ಬೋದು ಅಥವಾ ಆಮೇಲೆ ರೋಗ ರುಜಿನ ತರ್ತಕ್ಕಂತ ಯಾವುದೇ ಒಂದು ಒಂದು ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಇದು ಯಾವುದೇ ಆಗಿರೋ ಅದೆಲ್ಲ ಸೂರ್ಯನ ಬಿಸಿಲಿಗೆ ನೇರವಾಗಿ ಎಕ್ಸ್ಪೋಸ್ ಆಗೋದ್ರಿಂದ ಅಲ್ಲಿ ಅವೆಲ್ಲ ಸತ್ತೋಗುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಸಹಿತ ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಕಳೆಗಳ ಬೀಜಗಳು ಸಹಿತ ನಿಮಗೆ ಮೇಲ್ಗಡೆ ಅಂದ್ರೆ ಮೇಲ್ಮೈಯಲ್ಲೇ ಇರೋದ್ರಿಂದ ಅದು ಸೂರ್ಯನ ಬಿಸಿಲಿಗೆ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗುತ್ತೆ. ಅವಾಗೂ ಸಹಿತ ಕಳೆಗಳ ಸಂಖ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಇವಾಗ ಮಾಗಿ ಉಳುಮೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಹಿಂಗಾರು ಬೆಳೆ ಕಟಾವ್ ಆದ್ಮೇಲೆ ನೀವು ಮಾಗಿ ಉಳುಮೆನ ಮಾಡ್ಬೇಕಾಗತ್ತೆ. ಮತ್ತೆ ಪ್ರತಿ ವರ್ಷ ತುಂಬಾ ಆಳವಾಗಿ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತುಂಬಾ ಆಳವಾಗಿ ಮಾಡಿದ್ರು ಅದರಿಂದ ನೀವಿಗೆ ಮಣ್ಣು ಹಾರ್ಡ್ ಆಗಿ ಆಗ್ಬಿಡುತ್ತೆ, ಅಂದ್ರೆ ಹಾರ್ಡ್ ಪ್ಯಾನ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಪ್ರತಿ 2 ವರ್ಷಗಳಿಗೊಮ್ಮೆ ಏನಾದ್ರು ನಾವು ಮಾಗಿ ಉಳುಮೆನ ಮಾಡಲೇಬೇಕಾಗತ್ತೆ. ಅದನ್ನು ನಿಮಗೆ ಮಣ್ಣು ಕಪ್ಪು ಮಣ್ಣ ಅಥವಾ ಅದು ಕೆಂಪು ಮಣ್ಣ ಅದ್ರ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಮಾಗಿ ಉಳುಮೆನ ನೀವು ಪ್ರತಿ ವರ್ಷ ಮಾಡೋದಾದ್ರೂ ತುಂಬಾ ಆಳವಾಗಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂತಂದ್ರೆ ನಾವು ಹೊದಿಕೆ ಬೆಳೆಗಳು ಅಂತ ಹೇಳ್ತೀವಿ, ಅಂದ್ರೆ ಮಲ್ಚಿಂಗ್ ಅಂತ. ಮಲ್ಚಿಂಗ್ ಅಂದ್ರೆ ಏನು? ನಾವು ಕೃಷಿ ಬೆಳೆಗಳಾಗಿರ್ಬೋದು ಅಥವಾ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಅದನ್ನ ನಾವು ಬೆಳೆದಾಗ ನಾವು ಮಲ್ಚಿಂಗ್ ಮಾಡೋ ಉದ್ದೇಶ ಏನು ಅಂದ್ರೆ, ಒಂದು ಕಳೆಗಳ ನಿಯಂತ್ರಣ, ಇನ್ನೊಂದು ನಾವು ನೀರನ್ನ ಏನು ಅವಶ್ಯಕತೆಯನ್ನು ನಾವು ಮುಂದೂಡಬಹುದು ಬೆಳೆಗಳಿಗೆ. ಯಾಕಂದ್ರೆ ನೀವು ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಹೊದಿಕೆಯನ್ನು ಮಾಡೋದ್ರಿಂದ ಬೆಳೆಗಳಿಗೆ ಅಲ್ಲಿ ನೀರು ಅಲ್ಲೇ ಆವಿಯಾಗಿ ಹೋಗದಂಗೆ ಅಲ್ಲೇ ನೀರನ್ನ ಮಣ್ಣಲ್ಲೇ ತೇವಾಂಶ ಉಳ್ಕೊಳ್ಳುತ್ತೆ. ಅದರಿಂದ ನೀವು ನೀರಾವರಿ ನೀರನ್ನು ಕೊಡೋದನ್ನ ನೀವು ಒಂದು ದಿವಸಕ್ಕೆ ಅಥವಾ ನೆಕ್ಸ್ಟ್ 3 ದಿವಸಕ್ಕೆ ಆ ರೀತಿ ನೀವು ಪೋಸ್ಟ್ಪೋನ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಯಾವುದೇ ಈ ರೀತಿ ನಾವು ಹೊದಿಕೆ ಬೆಳೆಗಳನ್ನಾಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಕಸ ಕಡ್ಡಿ ಆಗಿರ್ಬೋದು ಅಥವಾ ಒಂದು ಕಳೆ ಆಗಿರ್ಬೋದು ಅಂತದನ್ನೆಲ್ಲ ನೀವು ಹೊದಿಕೆ ಬೆಳೆಗಳನ್ನಾಗಿ ನೀವು